ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಎಂಬಿ ಅಯ್ಯನಹಳ್ಳಿ ಗ್ರಾಮದ ನಿವೃತ್ತ ಕಂದಾಯ ಅಧಿಕಾರಿಗಳಾದ ಜಿ ಯಜಮಾನಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರೈತರಾಗಿರ್ತಕ್ಕಂತಹ ಜಿ ಯಜಮಾನಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಹಿಂದೆ ರೇಷ್ಮೆ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿ ನಂತರ ಸೇವೆಗೆ ಸೇರಿಕೊಂಡು ಆನಂತರ ತಮ್ಮ ಕೃಷಿ ಭೂಮಿಯಲ್ಲಿನೇ ನಾವು ಜೀವನ ಕಟ್ಕೊಳ್ಬೇಕು ಅಂತೇಳಿ ಸಂಪೂರ್ಣವಾಗಿ ಕೃಷಿಗೆ ತೊಡಗಿಕೊಂಡು ಇವತ್ತು ಕೃಷಿಯಲ್ಲಿ ಆರ್ಥಿಕವಾಗಿ ಒಂದು ರೀತಿಯಿಂದ ಬಲಾಢ್ಯರಾಗಿ ಬೆಳೆದಿದ್ದಾರೆ. ಅಂದ್ರೆ ರೇಷ್ಮೆ ಕೃಷಿ ಮಾಡ್ತಾ ಒಂದು ಆರ್ಥಿಕ ಸಬಲೀಕರಣಗೊಳ್ತಾ ಇವತ್ತು ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು, ಆ ನಂತರ ದಾಳಿಂಬೆ ಆಗ್ಬೋದು, ಈ ತರದ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಬೆಳೀತಾ ಈ ಭಾಗದಲ್ಲಿ ಒಬ್ಬ ಮಾದರಿ ರೈತರಾಗಿ ಬೆಳೆದಿದ್ದಾರೆ. ಅವರನ್ನ ಇವತ್ತು ಮಾತಾಡ್ಸೋಣ. ನಮಸ್ಕಾರ ಯಜಮಾನಪ್ಪ. ಸರ್ ನಮಸ್ಕಾರ. ಜಿ ಯಜಮಾನಪ್ಪ ನಿಮ್ಮ ಹೆಸರು? ಹೌದು ಸರ್. ಯಜಮಾನಪ್ಪ ಅನ್ನೋ ಹೆಸರು ಪದ್ಧತಿ ಇದೆಯಾ ಈ ತರದ? ಸರ್ ಮೊದ್ಲ ಪದ್ಧತಿ ನಮ್ಮ ಮನೆಯವರು ಹಿರಿಯರು ಆಮ್ ಫ್ಯಾಮಿಲಿ ಒಳಗಡೆ ನಾನೇ ಹಿರಿಯ ಮಗ ಆಗಿರೋದ್ರಿಂದ ಸೊ ನನಗೆ ಯಜಮಾನಪ್ಪ ಅಂತ ಹೇಳಿ ಅದೊಂದು ಹೆಸರು ಇಟ್ಬಿಟ್ರು. ಸೊ ಈಗ ಸಮಾಜದ ಎಲ್ಲಾ ರೂಢಿಯಲ್ಲಿ ಮತ್ತು ನನ್ನ ಶಾಲಾ ದಾಖಲಾತಿ ಸರ್ವಿಸ್ ಲಿಸ್ಟ್ ಅಲ್ಲಿ ಕೂಡ ಯಜಮಾನಪ್ಪ ಅಂತ ಇದೆ. ಪ್ರೀತಿಯಾಗಿ ವಿಜಯ ಕುಮಾರ್ ಅಂತಲೂ ಕರಿತಾ ಇದ್ದಾರೆ. ಹುಟ್ಟಿದಾಗ ಇಟ್ಟಿದ್ದ ಹೆಸರು ಯಜಮಾನಪ್ಪ ಅಂತ ಹೇಳಿ. ಯಜಮಾನಪ್ಪ ಅಂತ ಯಜಮಾನಪ್ಪ ಅಂತ ಹಿರಿಯ ಮಗ ಆ ಫ್ಯಾಮಿಲಿ ಒಳಗೆ ನಾನು ಹಿರಿಯ ಮಗ ಆಗಿರೋದ್ರಿಂದ ನನಗೆ ಯಜಮಾನಪ್ಪ ಅಂತ ಹೇಳಿ ಹೆಸರು. ಅದು ಹಾಗೆ ಮುಂದುವರೆದಿದೆ ಎಲ್ಲಾ ದಾಖಲಾತಿಗಳಲ್ಲೂ ಹಾಗೆ ಮುಂದೆ ಎಲ್ಲ ದಾಖಲಾತಿಗಳು ಹಾಗೆ ಮುಂದೆ. ಈಗ ಯಜಮಾನಪ್ಪ ಬಹಳ ಮುಖ್ಯವಾಗಿ ಈ ಭಾಗ ನಾವು ಗಮನಿಸಿದಾಗೆ ಒಂದಿಷ್ಟು ಮಳೆಯ ಅಭಾವ ಪ್ರದೇಶ ಇದೆ. ಹೆಚ್ಚು ಮಳೆ ಆಗೋದಿಲ್ಲ, ರೈತರು ಮಳೆಯನ್ನು ನಂಬಿಕೊಂಡು ಕೃಷಿ ಮಾಡೋದು ಕಷ್ಟ ಅಂತ ಒಂದು ಪ್ರದೇಶ ಇದು. ವಾರ್ಷಿಕವಾಗಿ ಸರಾಸರಿ ಮಳೆ ಆಗೋದೇ ತುಂಬಾ ಕಡಿಮೆ. ಈ ಭಾಗದ ಕೃಷಿ ವ್ಯವಸ್ಥೆ ಹೇಗಿತ್ತು ನಿಮ್ಮ ಪ್ರಕಾರ? ಸರ್ ನಾನು ಮೂಲತಃ 93 ನಾನು ರೇಷ್ಮೆ ಇಲಾಖೆಯಲ್ಲಿ ಇದ್ದೆ ಅವಾಗಿನ ಆಸ್ ಎ ಸೂಪರ್ ನಂಬರಿ ಆಪರೇಟಿವ್ ಅಂತೇಳಿ ನನಗೆ ದಿನಗೂಲಿ ನೌಕರ 13-14 ವರ್ಷ ಸರ್ವಿಸ್ ಇದ್ದ ನಂತರ ನಾನು ಆ ಒಂದು ಇದರೊಳಗಡೆ ನನ್ನ ತಂದೆಯವರ ಆಸ್ತಿಯಲ್ಲಿ 1-2 ಎಕರೆ ರೇಷ್ಮೆ ಮಾಡಿದೆ. ಬಟ್ ಅವಾಗ ಅವತ್ತಿನ ಪದ್ಧತಿಯಲ್ಲಿ ಅದೇ ಸ್ವಲ್ಪ ದೊಡ್ಡದನ್ನಾಗಿತ್ತು. ಬಟ್ ಅದು ನಾನು ಸಾಲ ಪದ್ಧತಿ ಮಾಡಿದ್ವಿ ಸರ್. ಸಾಲ ಪದ್ಧತಿ ಅಂದ್ರೆ ಗಿಡದಿಂದ ಗಿಡಕ್ಕೆ 1.5-2 ಲೆಕ್ಕಕ್ಕೆ, ಸಸಿಯಿಂದ ಸಸಿ ಜಸ್ಟ್ ಒಂದು ಫೀಟ್ ಲೆಕ್ಕಕ್ಕೆಲ್ಲ ಮಾಡಿದ್ವಿ. ಬಟ್ ಅವತ್ತಿನ ಕಾಲಕ್ಕೆ ನಮಗೆ ಅವೈಜ್ಞಾನಿಕ ಇಷ್ಟೊಂದು ಈಗ ಒಂದು ಮುಂದುವರೆದು ಸಿಗ್ತಿರ್ಲಿಲ್ಲ. ಸೊ ನಾವೆಲ್ಲ ಡಿಪಾರ್ಟ್ಮೆಂಟ್ ನಾಲ್ಕು ಜನಕ್ಕೆ ನಾವು ರೈತರಿಗೆ ಹೇಳಲಿಕ್ಕಾಗಿ ಸೊ ನಾವು ಎಷ್ಟೋ ಜನಕ್ಕೆ ಪ್ರೊಸೆಸ್ ಮಾಡ್ತಿದ್ವಿ ಸೆರಿಕಲ್ಚರ್ ಬಗ್ಗೆ. ಪ್ರತಿ ಹಂತದಲ್ಲೂ ಚಾಕಿ ಹಂತದಿಂದ ಹಿಡಿದು ಕೊನೆ ಹಂತದ ಬೆಳೆವರೆಗೂ ಒಬ್ಬ ರೈತನ ಪೂರ್ತಿ ರೆಸ್ಪಾನ್ಸಿಬಲ್ ಆಗಿ ತಾಂತಿದ್ದೆ ಸರ್. ನಾನು 1980 ಒಳಗಡೆ ಮಾರ್ಚಿಯಲ್ಲಿ ಆಸ್ ಎ ಚಾಕಿ ಬಾಯಿ ಸ್ಕಿಲ್ಡ್ ಲೇಬರ್ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಅಂತೇಳಿ ನಮ್ಮಲ್ಲಿ 2 ಪದ್ಧತಿ ಇತ್ತು. ಸೊ ನಾನು ತುಂಬಾ ಚಿಕ್ಕ ವಯಸ್ಸಲ್ಲೇ ನಾನು SSLC ಫೇಲ್ ಆದ ನಂತರ ನಾನು ಬೇರೆಯವ್ರ ಮನೆಯಲ್ಲಿ 30 ರೂಪಾಯಿಗೆ ಸಂಬಳ ಇದ್ದು ಸೊ ಆ ಮನೆಗೆ ರೇಷ್ಮೆ ಸಾಕಾದ ಬೇರೆ ಬೇರೆ ಕೃಷಿ ಕೆಲಸಗಳನ್ನೆಲ್ಲ ನಾನು ನಿರ್ವಹಿಸ್ಕೊಂಡು ಹೋಗಿದ್ವಿ ಸರ್. ಪಶುಸಂಗೋಪನೆಯಿಂದ ಹಿಡಿದು ರೇಷ್ಮೆಯಿಂದ ಹಿಡಿದು ಒಂದು ಫ್ಲೋರ್ ಮಿಲ್ಲು ಅಗ್ರಿಕಲ್ಚರ್ ಇದು. ಸೊ ನನಗೆ 2 ತಿಂಗಳಲ್ಲಿ ಅದು ಸಾಕಷ್ಟು ನನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಸರ್. ಸೊ ನನಗೆ ಎಷ್ಟು ಅಂತ ಕೇಳಿದೆ 30 ರೂಪಾಯಿ ಸ್ಯಾಲ್ರಿ ಕೊಡ್ತೀವಿ ನಿನಗೆ ಅಂತಂದ್ರು. ಸೊ ನಾನು ಆಶ್ಚರ್ಯಕಿತನ ಆಗಿ ಇಲ್ಲ 1-5 ರೂಪಾಯಿ ಕೊಟ್ಟು ನನ್ನ ಸ್ಯಾಲ್ರಿ ಸ್ಕೂಲ್ ಫೀಸ್ ಕಟ್ಬೇಕು SSLC ಫೀಸ್ ಕಟ್ಬೇಕು ಕೊಡಿ. ತಿಂಗಳಿಗೆ ಅದು ತಿಂಗಳಿಗೆ ಸರ್ ಅದು. ಓಹೋ ಸರ್ 79 ಆಗಷ್ಟೇ ಅವತ್ತಿನ ಕಷ್ಟದಲ್ಲಿ ಆಗಿತ್ತು. ಸೊ ನಾನು ಯಾರೋ ಒಬ್ರು ರೇಷ್ಮೆ ಬೆಳೆ ಸಾಕ್ಲಿಕ್ಕೆ ಒಬ್ರು ಕ್ಯಾಂಡಿಡೇಟ್ ಬೇಕಂತಂದ್ರೆ ನಾನು ಅವ್ರ ಮನೆಯಿಂದ ಬಂದ ನಂತರ ಒಂದು ಮುಗ್ದಹಳ್ಳಿಗೆ ಹೋಗಿ ನಾನು ರೇಷ್ಮೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದ್ರು ಕೂಡ ಹಿರಿಯ ಅಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂತ ರೇಷ್ಮೆ ಡೆಮಾನ್ಸ್ಟ್ರೇಟರ್ ಆಗಿರ್ಬೋದು, ಆಪರೇಟಿವ್ ಆಗಿರ್ಬೋದು, ಸಿಲಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು, ನಾನು ಅಂತರ್ ಜೊತೆ ಒಡನಾಡ ಒಳ್ಳೆ ಸ್ನೇಹ ಬೆಳೆಸ್ಕೊಂಡು ಅವ್ರ ಗೈಡೆನ್ಸ್ ತಗೊಂಡು ನಾನು ರೇಷ್ಮೆ ಒಂದು ಬೆಳೆ ಸಂಪೂರ್ಣ ತೆಗೆಸಿ ಅದ್ರಲ್ಲಿ ಯಶಸ್ವಿಯಾದೆ. ಸೊ ತದನಂತರ ನಾನು ಇನ್ನೊಂದ್ 2 ಬೆಳೆಯಲ್ಲಿ ನಾನು ಬೇರೆಯವ್ರ ಜೊತೆಗೆ ಬೇರೆಯವ್ರ ಮನೆಯಲ್ಲಿ ಬೆಳೆ ಮಾಡಕಂತ ಅಲ್ಲಿ ಕೂಡ ಯಶಸ್ವಿಯಾದೆ ಸರ್. ಸೊ ನನಗೆ DH ಲಿಂಗಪ್ಪ ಅಂತೇಳಿ 1980 ಅವ್ರು ಹೇಳಿದ್ರು, ನೀನು ಯಾರ ಮನೆಗೆ ಯಾಕೆ ಕೂಡ ಸಾಕ್ತೀಯ ಬಾರೆ, ನಾನು ಕೆಲಸ ಕೊಡ್ತೇನೆ ಅಂತೇಳಿ. ಯು ಆರ್ ಎ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಅಲ್ಲ ಸ್ಕಿಲ್ಡ್ ಅಂತೇಳಿ ನಿನಗೆ 6 ರೂಪೀಸ್ ಪೇಮೆಂಟ್ ಕೊಡ್ತೀನಿ ಬಾರ ಏನೇನು ಅಂತ. ಸರ್ 1980 ಮಾರ್ಚಿ 1 ತಾರೀಕು ನಾನು ಕೆಲಸಕ್ಕೆ ಸೇರ್ಕೊಂಡೆ. ಎಷ್ಟು ಕೊಡ್ತಿದ್ರು ನಿಮ್ಗೆ? ಸರ್ 180 ರೂಪಾಯಿ ಕೊಡ್ತಿದ್ರು ದಿನಕ್ಕೆ. 6 ರೂಪಾಯಿ ದಿನಕ್ಕೆ 6 ರೂಪಾಯಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಅನ್ಸ್ಕಿಲ್ಡ್ ಅಂದ್ರೆ 490 ಸ್ಕಿಲ್ಡ್ ಅಂದ್ರೆ 6 ರೂಪಾಯಿ. ನಾನು ಯಾಕಂದ್ರೆ 2-3 ಬೆಳೆ ಯಶಸ್ವಿಯಾಗಿ ತೆಗೆದಕ್ಕೋಸ್ಕರ ನನ್ನ ನೀವು ಎಸ್ ಎಲ್ ಸಿ ನಂತರ ಎಜುಕೇಶನ್ ಮುಂದುವರಿಸಿ ಸರ್? ಮತ್ತೆ ಹಿಂದೆ ಇದ್ರಾಗೇನು ರೇಷ್ಮೆ ಹುಳ ಸಾಕಿತ ನಾನು ಪಿ ಯು ಸಿ ಮಾಡಿದೆ ಅಷ್ಟೇ. ಅದರಲ್ಲಿ ಒಂದ್ ಎರಡು ವರ್ಷ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ಪಿ ಯು ಸಿ ಮಾಡಿದೆ. ಸೊ ನಂತರ ಹೋಗಕ್ ಆಗ್ಲಿಲ್ಲ, ಆದ್ರೆ ನಾನು ಪಿ ಯು ಸಿ ಫೇಲ್ ಆದೆ. ಇದು ಪ್ರೈವೇಟ್ ಅಲ್ಲಿ ಕಟ್ಕೊಂಡು ಇದು ಮಾಡಿದೆ. ಸೊ ತದನಂತರ ನಾನು ಬಿಳ್ಚೂರು ಜಗಳೂರು ತಾಲೂಕಲ್ಲಿ ತುಂಬಾ ಕೆಲಸ ಮಾಡಿದೆ ಸರ್. ಬಿಳ್ಚೂರು ಅಲೆಕಲ್ಲು ಹಾಗೆ ಸಬ್ ಅವಾಗ ಸ್ವಲ್ಪ ಬಯೋಲಿಟಿನ್ ಬೆಳೆಯುವಂತ ತುಂಬಾ ಕಷ್ಟ ಇದೆ ಸರ್. ನಾನು ಸ್ವಲ್ಪ ಸ್ಕಿಲ್ಡ್ ಅಲ್ಲ, ರೈತರ ಮನೆಗೆ ಹೋಗಿ ನೇರವಾಗಿ ಅವ್ರ ಮನೇಲಿ ಊಟ ಮಾಡ್ಕೊಂಡು ನಾನು ಒಂದು ತಿಂಗಳು ಅವ್ರ ಜೊತೆ ರೈತರ ಜೊತೆನೆ ಇದ್ಕೊಂಡು ಬೆಳೆ ಬೆಳೆದೆ. ಬೇರೆ ಬೇರೆ ವಿಲೇಜ್ಗಳೆಲ್ಲ ಸ್ವಲ್ಪ ನಾನು ಆ ಒಂದು ವಿಚಾರದಲ್ಲಿ ಸ್ವಲ್ಪ ಇರೋದ್ರಲ್ಲಿ ಸೆರಿಕಲ್ಚರ್ ಸ್ವಲ್ಪ ನಾಲೆಡ್ಜ್ ಪರ್ಸನ್, ಯಾಕಂದ್ರೆ ನಾನು 4-5 ಕ್ರಾಪ್ ಮಾಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ನಾಲೆಡ್ಜ್ ಪರ್ಸನ್ ಅಂತೇಳಿ ನಾನು ಯಾವ್ದಾದ್ರು ಇದಕ್ಕೆ ಒಬ್ಬ ರೈತ ಒಬ್ಬ ಬಯೋಲಿಟನ್ ಬೆಳಿಬೇಕಂದ್ರೆ ತುಂಬಾ ಕಷ್ಟ ಇದೆ ಸರ್. ಈಗೆಲ್ಲ ತುಂಬಾ ಈಸಿ, ಅವಾಗೆಲ್ಲ ತುಂಬಾ ರೋಗಗ್ರಸ್ತ ಕ್ರಾಪ್ ಗಳಿದ್ವು ಸರ್. ಸೊ ಅಂತವ್ರು ಮೇಂಟೈನ್ ಮಾಡಕ್ಕೆ ನಾನು ಅವ್ನ ತಿಂಗಳು ಬೇರೆ ಬೇರೆ ಹಳ್ಳಿಗೆ ಆಗ್ತಾ ಇದ್ರು. ಸೊ ನಾನು ಅಲ್ಲಿ ಕೂಡ ನಂದು 60-80% ಅಂತ ಕಷ್ಟ ಕಾಲ 60-80% ನಾನು ಆಗಿ ಬಂದೆ. ಸೊ 14 ವರ್ಷ ಅಂದ್ರೆ ನನಗೆ ಸೂಪರ್ ನಂಬರಿ ಆಪರೇಟಿವ್ ಅಂತ ಕೊಟ್ಟರು ಸರ್. ಸೊ ನಾನು ಅವಾಗೆಲ್ಲ ಜಗಳೂರು ತಾಲೂಕು ಬಿಟ್ಟು ಮತ್ತೆ ಕೂಡ್ಲಿಗೆ ತಾಲೂಕು ಸರ್ವಿಸ್ ಮಾಡಿದೆ. ನಂತರ ಸಂಡ್ರು ತಾಯಿ ಮಾಡ್ಕೊಂಡ್ರೆ ಸರ್ 94 ಅಲ್ಲಿ ಕನ್ಫರ್ಮ್ ಆಯ್ತು, ಸೂಪರ್ ನಂಬರ್ ಅಂತ ಕನ್ಫರ್ಮ್ ಆಯ್ತು. ಸೊ ಆ ಕೆಲಸ ವೃತ್ತಿ ಮಾಡ್ಕೊಳ್ತಾ ತುಂಬಾ ಕಷ್ಟಪಟ್ಟು ರೈತರಿಗೆ ನಮ್ಗೆಲ್ಲ ತುಂಬಾ ಟಾರ್ಗೆಟ್ ಕೊಡೋರು. ಅವಾಗ ಈ ಒಂದು ವರ್ಷದಲ್ಲಿ 30 ಎಕರೆ ಮಾಡೋಕೆ 40 ಎಕರೆ ಮಾಡೋಕೆ. ಸೊ ಸರಿಯಾದ ಸೌಲಭ್ಯಗಳು ಇರ್ತಿದ್ದಿಲ್ಲ, ಅವಾಗೆಲ್ಲ ಸೊಪ್ಪು ಬಿಡಿಸಿ ಹಾಕ್ಬೇಕಾಯ್ತು. ಇಂಥ ಸಂದರ್ಭದಲ್ಲಿ ಜನಗಳು ಬಹಳ ಇಂಟ್ರೆಸ್ಟ್ ಆಗ್ತದಿಲ್ಲ ಸಂಡೂರು ತಾಲೂಕಂತ ದೂಡು ಅಂತ ಪ್ರದೇಶದಲ್ಲಿ. ಆದ ಕೂಡ ನಾವು ಅಲ್ಲಿ ಕೆಲಸ ಮಾಡಿ ಇರೋ ರೈತರ ಜೊತೆಗೆ ಸ್ವಲ್ಪ ಯಶಸ್ವಿಯಾಗಿ ಬಂದೆ ಸರ್. ಸೊ 2014 ನಾನು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೊಂಡು ಎಸ್ ಎ ವಿಲೇಜ್ ಅಕೌಂಟೆಂಟ್ ಆಗಿ ಕೂಡ್ಲಿಗೆ ತರಕ್ಕೆ ಬಂದೆ ಸರ್. ಸೊ ಅವಾಗ ನಾನು 94 ಅಲ್ಲೇ ನಾನು ಕೆಲಸ ಮಾಡ್ತಾನೆ ಒಂದ್ 2 ಎಕರೆ ಸಿರಿಕಲ್ಚರ್ ಮಾಡ್ಕೊಂಡೆ. ಸಿರಿಕಲ್ಚರ್ ಮಾಡಿ ಸಣ್ಣದಾಗ ಒಂದು ಗುಡ್ಲ ಹಾಕೊಂಡ್ವಿ. ಅವಾಗ ಸಾಲ ಪದ್ಧತಿ ಇತ್ತು, ಮತ್ತೆ ಅದನ್ನ ಸ್ವಲ್ಪ ಇಳುವರಿ ಕಡಿಮೆ ಮತ್ತೆ ನಾವು ಸ್ವಲ್ಪ ನುರಿತ ಬೆಳೆಗಾರ ಆಗಿರೋದ್ರಿಂದ ಅದನ್ನ ಜೋಡ್ ಸಾಲ ಪದ್ಧತಿ ಮಾಡ್ಕೊಂಡೆ ಸರ್. ಅಂದ್ರೆ ನಿಮ್ ಭಾಗದಲ್ಲಿ ರೇಷ್ಮೆನೇ ಮುಖ್ಯ ಬೆಳೆ ಅಥವಾ ಹೇಗೆ ಸರ್? ಇಲ್ಲ, ರೇಷ್ಮೆ ಮತ್ತೆ ಶೇಂಗಾ ನೀರಾವರಿ ಕಡಿಮೆ. ಸೊ ಶೇಂಗಾ ಬೆಳೆ ವಾಣಿಜ್ಯ ಬೆಳೆ ಅಂದ್ರೆ ರೇಷ್ಮೆ ಜಾಸ್ತಿ? ರೇಷ್ಮೆ ಜಾಸ್ತಿ ಸರ್. ಸೊ ಅವಾಗ ರೇಷ್ಮೆ ಬೆಳೀತಾ ಇದ್ರೆ ಪಕ್ಕದಲ್ಲಿ 1 ಎಕರೆ ಲೀಸ್ ತಗೊಂಡೆ, ಮತ್ತೆ 1 ಎಕರೆ ಲೀಸ್ ತಗೊಂಡೆ. ಮನೇನೆ ಸ್ವಲ್ಪ ಅದನ್ನ ಇಂಪ್ರೂವ್ ಮಾಡಿ ಹೈಟೆಕ್ ಆಗಿ ಮಾಡ್ತಾ ಇದ್ದೀನಿ ಸರ್. ಈಗ ಆಲ್ರೆಡಿ ಪ್ರೆಸೆಂಟ್ 300-350 ಎವ್ರಿ 40-50 ಡೇಸ್ ಒಂದೊಂದು ಕ್ರಾಪು 300-400 ಇಟ್ಟು ಮಿನಿಮಮ್ ಈಗ 70-90 ಕೆಜಿ ಇಳುವರಿ ತೆಗೆದು ಈಗ ಒಂದು ಸ್ವಲ್ಪ ಪ್ರಗತಿಪರ ರೇಷ್ಮೆ ಬೆಳೆಗಾರನಾಗಿ ನಾನು ಸರ್. ಈ ಒಂದು ಪಕ್ಕದ ಜಮೀನುಗಳನ್ನ ಲೀಸ್ ಮಾಡ್ಕೊಂಡು ನನ್ನ ಬೋರ್ವೆಲ್ ನಲ್ಲಿ ನೀರು ಸಾಕಷ್ಟು ಇರೋದ್ರಿಂದ ನನಗೆ ಭೂಮಿ ತಾಯಿ ಗಂಗೆ ಎಲ್ ಬೋರ್ ಹಾಕ್ಸಿದ್ರು ಕೂಡ ಇವತ್ತು. ನಿಮ್ಮ ವೃತ್ತಿ ಜೀವನ ಯಾವಾಗ ರಿಟೈರ್ಮೆಂಟ್ ಆಯ್ತು ಸರ್? ನಾನು 2022 ಜೂನ್ಗೆ ರಿಟೈರ್ ಆಯ್ತು. ವಯೋಮಾನದಿಂದ ಕಂಪ್ಲೀಟೆಡ್ ಎಸ್ ಎ ಡೈಲಿ ವೇಸ್ ಆಗಿ 10 ಇಯರ್ಸ್ ಆತರ ಪಬ್ಲಿಕ್ ಸರ್ವಿಸ್ ಮಾಡ್ಕೊಂಡು ನಾನು ರಿಟೈರ್ಮೆಂಟ್ ಆಗುವಾಗ ಯಾವ ಹುದ್ದೆ ರೆವಿನ್ಯೂ ಇನ್ಸ್ಪೆಕ್ಟರ್ ಕಂದಾಯ ನಿರೀಕ್ಷಕರಾಗಿ ನಾನು ನಿವೃತ್ತಿ ಹೊಂದೆ ಸರ್. ಚೆನ್ನಾಗಿ ವೃತ್ತಿ ಜೊತೆಗೂ ನಿಮ್ಮ ಕೃಷಿ ನಿರಂತರವಾಗಿ ಸಾಕ್ತಾ ಬಂದಿದೆ ಸರ್. ಸರ್ ಅದ್ರ ಜೊತೆಗೆ ನಾನು 2016 ನಮ್ಮ ಫಾದರ್ ಒಂದು 2 ಎಕರೆ ಜಮೀನು ಅಲ್ಲಿ ಒಂದು ಬೋರ್ ಹಾಕ್ಸಿದೆ ಸರ್. ಅದ್ರ ಜೊತೆಗೆ ನಮ್ಮ ಚಿಕ್ಕಪ್ಪದ ಒಂದು ಲ್ಯಾಂಡ್ ಇತ್ತು 2 ಎಕರೆ, ಅವೆರಡು ಸೇರ್ಸ್ ಕ್ಲಬ್ ಮಾಡಿ ಒಂದು ಪಪ್ಪಾಯಿ ಮತ್ತೆ ದಾಳಿಂಬೆ ಮಾಡಿದೆ ಸರ್. ಸೊ ಪಪ್ಪಾಯಿಯಲ್ಲಿ ತುಂಬಾ ಯಶಸ್ವಿ ಆಗಿದೆ. ಸೊ ದಾಳಿಂಬೆಯಲ್ಲಿ ಕೂಡ 2 ವರ್ಷ ತುಂಬಾ ಯಶಸ್ವಿ ಆದ ಸರ್. ಸೊ ಅದ್ರ ಜೊತೆಗೆ ನಾನು ಮಾಡ್ಕೊಂತ ಜೊತೆಗೆ ನನ್ನ ಫಾರ್ಮ್ ಹೌಸ್ ಎಲ್ಲಿ ನನ್ನ ಸಿಟಿಗೆ ಬಹಳ ಬದಲು ಈ ಒಂದು ಒಡನಾಟ ಅಗ್ರಿಕಲ್ಚರ್ ನಾನು ಅಡಿಟ್ ಮಾಡ್ಕೊಂಡಿದ್ದು ಆ ಒಂದು ಇದಕ್ಕೋಸ್ಕರನೇ ಇಲ್ಲೇ ಜಮೀನಲ್ಲೇ ಮನೆ ಕಟ್ಸ್ಕೊಂಡು ನನ್ನ ಮಗಳು ಮತ್ತೆ ಜಮೀನಲ್ಲಿ ಮನೆ ಕಟ್ಸಿದ್ರೆ ಮಾತ್ರ ನಾನು ಮದುವೆ ಹೋಗ್ತೀನಿ, ಇಲ್ಲ ಅಂದ್ರೆ ಬಾಡಿಗೆ ಮನೆಯಲ್ಲಿ ಮದುವೆ ಆಗೋದು ಮಾಡ್ತಾರೆ. ಸೀಸ್ ಮೈ ನನ್ನ ಡಾಕ್ಟರ್ ಕೂಡ ಅವಳು ಇಂಜಿನಿಯರಿಂಗ್ ಸಾಫ್ಟ್ವೇರ್ ಸರ್. ನಾನು ಸೊ ನಾನು ಮನೆ ಕಟ್ಟಿ 2 ವರ್ಷಕ್ಕೆ ಅವಳದು ಮದುವೆ ಫಿಕ್ಸ್ ಆಯ್ತು. ಅಳಿಯನು ಸಾಫ್ಟ್ವೇರ್ ವೆಲ್ ಸೆಟಲ್ಡ್. ಸೊ ಅದ್ರ ಜೊತೆಗೆ ನಾನು ಮಕ್ಕಳಂದ್ರೆ ಒಬ್ಬಕ್ಕೆ ಮಗಳು ಒಬ್ಬಳೇ ಮಗಳು, ಇನ್ನೊಬ್ಬ ನಮ್ಮ ಮಗ ಇದ್ದ ಸರ್ ಸಚಿನ್ ಅಂತೇಳಿ, ಅವನು ನನ್ನ ಸಪೋರ್ಟರ್ಸ್. ಅವನ ಉತ್ಸಾಹ ಮತ್ತೆ ನನ್ನ ಸಪೋರ್ಟ್ ನಿಂದ ನಾನು ಅವನಿಗೆ ಇನ್ನೊಂದು ಸ್ವಲ್ಪ ನನ್ನ ಜಮೀನಲ್ಲಿ ನೀರು ಬಹಳ ಇರೋದ್ರಿಂದ ಮನೆ ಪಕ್ಕದಲ್ಲಿ ಒಂದು ತೊಟ್ಟಿ ಕಟ್ಟಿಸಿದೆ ಸರ್. 45x25 ಒಂದು ತೊಟ್ಟಿ ಕಟ್ಟಿಸಿದೆ. ಮುಂದೆ ಒಂದು 1 ಕಿಲೋಮೀಟರ್ ನಂತರ ನಂದು 3 ಎಕರೆ ಜಮೀನು ಇದೆ ಸರ್ ನಮ್ಮ ಬ್ರದರ್. ಅದ್ರ ಜೊತೆ ಪಕ್ಕದಲ್ಲಿ ಒಂದು 6 ಎಕರೆ ಲೀಸ್ ತಗೊಂಡು ಅಲ್ಲಿ ದಾಳಿಂಬೆ ಮಾಡಿದೆ ಸರ್. ಸೊ ಇವ ದಾಳಿಂಬೆ ಯಾವಾಗ ಶುರು ಮಾಡಿದ್ರಿ? ಎಷ್ಟು ವರ್ಷ? 2016 ಬೆಳೆ 16 ಸ್ಟಾರ್ಟ್ ಮಾಡಿದ್ದೆ. ಬಟ್ ಅವಾಗ ಕಡಿಮೆ ಒಂದು ನನಗೆ ಅಷ್ಟೊಂದು ಅವಾಗ ಟೆಕ್ನಿಕಲಿ ಗೊತ್ತಿರಲಿಲ್ಲ ಸರ್. ಸೊ ನನ್ನ ಮಗನ ಅವನು ನಮ್ಮ ತಮ್ಮನ ಮಗ, ಅವನು ಎಂ ಎ ಬಿ ಎಡ್ ಆಯ್ತು. ಅವನು ಈ ಒಂದು ವೃತ್ತಿ ಒಳಗಡೆ ಅವನ ಜಾಯಿನ್ ಮಾಡಿಸ್ಕೊಂಡು ನಂದು ಸಪೋರ್ಟ್ ನೀನು ಮಾಡಿದ್ರಿ ಹೇಳಿ ಎಂದು. ಇಂಥ ಒಂದು ಟೈಮಲ್ಲಿ ನಮಗೆ ಸರ್ಕಾರಿ ನೌಕರಿ ಸಿಗ್ತದೆ ನಮ್ಮ ಸುಳ್ಳು ಸರ್. ಸೊ ಹಾಗಾಗಿ ಇಷ್ಟು ಕ್ವಾಲಿಫೈಡ್ ಆದ್ಮೇಲೆ ಮೊದಲು ದಡ್ಡ ವ್ಯವಸಾಯ ಮಾಡುವಂಥದ್ದು, ಈಗ ಜಾಣ ವ್ಯವಸಾಯ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ದಡ್ಡ ದನ ಕಾಯ್ತಿದ್ದೆ, ಈಗ ಜಾಣದ ದನ ಕಾಯ್ದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾವು ಕೊಟ್ಟಿಗೆ ಗೊಬ್ಬರನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ನಾವು ಸಾಕಷ್ಟು ಭೂಮಿನ ಅಭಿವೃದ್ಧಿ ಪಡಿಸ್ಕೊಂಡ್ರೆ ಭೂಮಿ ತಾಯಿ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಆ ಒಂದು ಸಂದೇಶನ ನನ್ನ ಮಗನಿಗೆ ರವಾನಿಸಿ, ಸೊ ಬೆಳೆಗಳಲ್ಲಿ ಎಲ್ಲ ಬೆಳೆದ ಬೆಳಕ ಬಂದಿದೆ ಸರ್. ಆಮೇಲೆ ತದನಂತರ ದಾಳಿಂಬೆಯಲ್ಲಿ ನಮಗೆ ತುಂಬಾ ಅನುಕೂಲ ಆಯ್ತು ಸರ್. ಬಟ್ ನನಗೆ ಅವಾಗ ದಾಳಿಂಬೆ ಅಂದ್ರೆ ಏನಂತೂ ಸರಿಯಾದ ಮಾಹಿತಿ ಇರಲಿಲ್ಲ. ಡಾಕ್ಟರ್ ರಾಮು ಅಂತೇಳಿ ನನಗೆ ಸಪೋರ್ಟ್ ಮಾಡಿ ಸರ್, ದಾಳಿಂಬೆ ಅಂದ್ರೆ ಹೇಗೆ ಬೆಳಿಬೇಕು ಹೇಗಿಲ್ಲ ಅಂತ. ನಮ್ಮ ಮಗನು ಬುದ್ಧಿವಂತ ಆಗಿರೋದ್ರಿಂದ ಅವನು ಆ ಒಂದು ವಿಚಾರದಲ್ಲಿ ಸ್ವಲ್ಪ ಮಿಂಗಲ್ ಆಗಿ, ಮೊದಲು ನಾವು ಮ್ಯಾನ್ಯಲ್ ಸ್ಪ್ರೇ ಮಾಡ್ತಿದ್ವಿ ಸರ್, ಆರ್ಥಿಕ ಪರಿಸ್ಥಿತಿ ಕಡಿಮೆ ಇದ್ದಾಗ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾದಾಗ ಅದು ಟ್ರಾಕ್ಟರ್ ಸ್ಪ್ರೇ ತಂದೆ ಸರ್, ಅದು ಕಾಸ್ಟ್ ಆಫ್ 12 lakhs ಅದು. ಓಹೋ, 12 lakhs. 12 lakhs. ನಾವು ಯಾವುದೇ ತರದ ಇಲಾಖೆಯಲ್ಲಿ ಎಲ್ಲಿ ಔಷಧಿ ಅದ್ರ ಮೂಲಕ ಸ್ಪ್ರೇ ಮಾಡ್ತೇವೆ. ಆಮೇಲೆ ನಮಗೆ ಮಾರ್ನಿಂಗ್ ಒಂದ್ ಟೈಮ್ ಇರುತ್ತೆ ಅಥವಾ ಸಾಯಂಕಾಲ ಒಂದ್ ಟೈಮ್, ಕೆಲವೊಂದು ಮೆಡಿಸಿನ್ಸ್ ಸಾಯಂಕಾಲ ಬಡಿಬೇಕಾಗುತ್ತೆ, ಕೆಲವೊಂದು ಮೆಡಿಸಿನ್ ಬೆಳಿಗ್ಗೆ ಬಡಿಬೇಕು, ದಾಳಿಂಬೆಗೆ ದಾಳಿಂಬೆಗೆ ಎಸ್ಪೆಷಲಿ. ಸೊ ಅಂತ ಮೆಡಿಸಿನ್ ಆ ಟೈಮಲ್ಲಿ ಮನೆ ಮನುಷ್ಯರ ಸಾಧ್ಯ ಅಂತ ಹೇಳ್ಕೊಂಡು ನಾವು ಅದನ್ನ ತಂದೆ ಸರ್. ಸೊ ಆ ಒಂದು ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಾವು ಮ್ಯಾನ್ಯಲ್ಗೂ ಈ ನ್ಯೂ ಟೆಕ್ನಾಲಜಿಗೂ ಡಿಫರೆನ್ಸ್ ಇದೆ ಸರ್. ಸೊ ಎಲ್ಲ ಗಿಡದ ಸ್ಪ್ರೇ ಆಗಲ್ಲ, ಗಿಡ ದೊಡ್ಡದಾದಂಗೆಲ್ಲ ಎಲ್ಲದೂ ಸ್ಪ್ರೇ ಆಗಲ್ಲ, ಎಲ್ಲದೂ ಮುಳುಗಲ್ಲ. ಸೊ ಟ್ರಾಕ್ಟರ್ ಸ್ಪ್ರೇ ಅದು ಸ್ಪ್ರೇ ಆಗಲ್ಲ. ಸೊ ಅದ್ರ ಜೊತೆಗೆ ನಾನು ಕೊಟ್ಟಿಗೆ ಗೊಬ್ಬರನ ತಂದು ಅದಕ್ಕೆ ಜೈವಿಕ ಗೊಬ್ಬರಗಳನ್ನ ಮಿಕ್ಸ್ ಮಾಡ್ಕೊಂಡು 2-3 ತಿಂಗಳು ಅದನ್ನ ಕೊಳಸಿ ಚೆನ್ನಾಗಿ ಕೊಳತ ಕೊಟ್ಟ ಗೊಬ್ಬರನು ಒಂದೊಂದು ಗಿಡಕ್ಕೆ, ಆ ಕಡೆ ಒಂದು ಪುಟ್ಟಿ, ಈ ಕಡೆ ಒಂದು ಪುಟ್ಟಿ, ಮಿನಿಮಮ್ ಒಂದು 10-20 kg ಮಾಡ್ಕೊಂಡು. ಸೊ ನನಗೆ ಅದೆಲ್ಲ ನಾನು ಮಾಡೋದ್ರಿಂದ ಭೂಮಿ ತಾಯಿ ನಾನು ಸದ್ಯ ವಯಸ್ಸರೆ ಅಂತ ನನಗೆ ಭೂಮಿ ತಾಯಿ ಇವತ್ತಿನವರೆಗೆ ಎಲ್ಲೂ ಕೈ ಕೊಟ್ಟಿಲ್ಲ. ಆರ್ಥಿಕವಾಗಿ ಕೆಳ ಹಂತದಿಂದ ಬಂದು ಮೇಲೆ ಮನೆ ಕಟ್ಕೊಂಡ್ವಿ, ಕಾರ್ ತಗೊಂಡ್ವಿ, ಅದ್ರ ಜೊತೆಗೆ ಮಕ್ಕಳನ್ನ ಓದಿಸ್ತಾ, ಮಕ್ಕಳು ಮದುವೆ ಮಾಡ್ತಾ, ಆಮೇಲೆ ನನ್ನ ತಮ್ಮನ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಅವರು ಒಂದು ಮನೆ. ಸೊ ಈಗ ಅಂದ್ ತಿಂಗಳಿಗೆ 30 rupees ಕೂಲಿಗೆ ಹೋದವ್ರು ನೀವು, ಅಂದ ಅವತ್ತಿನ 30 rupees ಕೂಲಿ, ತಿಂಗಳಿಗೆ ಇವತ್ತು ನನ್ನ ಪೆನ್ಷನ್ 45,000 rupees. ಸೊ ಭೂಮಿ ತಾಯಿಯಿಂದ ವರ್ಷ ಒಂದು ಮಿನಿಮಮ್ ಒಂದು 70-80 lakhs ನಾವು ಪಡಿತಾ ಇದ್ದೀವಿ ವಾರ್ಷಿಕವಾಗಿ. ವಾರ್ಷಿಕವಾಗಿ ಅಂದ್ರೆ ನೀವು ಹೇಳಿದ್ರಿ ಕಲಿತ ವಿದ್ಯೆ ಯಾವ ಕಲ್ಕೂ ಕೈ ಬಿಡಲ್ಲ ಅಂತೇಳಿ. ಹೌದು ಸರ್, ನೀವು ಕೂಲಿಗಾಗಿ ಕಲಿತಂತ ವಿದ್ಯೆಯು ಸಹಿತ ಇವತ್ತು ನಿಮ್ಮನ್ನ ತುಂಬಾ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ, ಅದೇ ನನ್ನ ಜೀವನದಲ್ಲಿ ಒಂದು ಖುಷಿ ಸರ್. ಹೌದು, ಹಿಂದೆ ಅದಕ್ಕೋಸ್ಕರ ನಾನು ಭೂಮಿಯಲ್ಲಿ ಯಾಕೆ ಬಂದು ಮನೆ ಕಟ್ಟಿದೆ ಅಂತಂದ್ರೆ, ಸಿಟಿಯಲ್ಲಿ ಮನೆ ಕಟ್ಟಬಹುದು ಮನೆ ಕಟ್ಟಬಹುದು, ಇದು ಇಂಥ ವಾತಾವರಣ, ಇಂಥ ಒಂದು ಭವ್ಯ ಒಂದು ಸುಂದರವಾದ ಪರಿಸರ, ಖುಷಿ ಪರಿಸರ ನಾವು. ಆಮೇಲೆ ಮನೆಯಿಂದ ಎದ್ದು ಹೊರಡುವ ತಕ್ಷಣ ಜಮೀನಲ್ಲೇ ಕಾಲಿಡ್ತೇವೆ, ಹಾಗಾಗಿ ಆರೋಗ್ಯ ನಮಗೆ ದೇವರು ಅಷ್ಟೇ ಆಯುರ್ವೇದ ಆಲ್ರೆಡಿ ನಾನು 64, ಬಟ್ ಯಾವುದೇ ತರದ ಒಂದು ಒತ್ತಡದಲ್ಲಿ ನಾನು ಎಂದು ಹೋಯ್ತು, ತುಂಬಾ ಖುಷಿಯಾಗಿದೆ. ಈಗ ಭೂಮಿ ಮುಖ್ಯವಾಗಿ ನೀವು ರೇಷ್ಮೆ ಬೆಳೆಗಾರರು ಆರಂಭದಲ್ಲಿ. ಹೌದು ಸರ್, ರೇಷ್ಮೆನೇ ನಿಮ್ಮನ್ನ ಒಂದ್ ಹಂತಕ್ಕೆ ಫೈನಾನ್ಸಿಯಲ್ ಆಗಿ ಮಟ್ಟಕ್ಕೆ ತಂದಿದೆ. ಅಂದ್ರೆ ರೇಷ್ಮೆಗೆ ಅಂದ್ರೆ ತುಂಬಾ ಲಾಭದಾಯಕವಾಗಿನೇ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಏನೇನ್ ಸ್ಕಿಲ್ಸ್ ಇರ್ಬೇಕು, ಏನೇನ್ ಮಾಡ್ಬೇಕು ಅಂತ? ಸಾಮಾನ್ಯವಾಗಿ ತುಂಬಾ ಜನ ರೈತರು ಮಾಡ್ತಾ ಇದಾರೆ ಈಗೆಲ್ಲ ಸಹಿತ, ಎಲ್ಲಾದ್ರೂ ಫೇಲ್ಯೂರ್ ಆಗಕ್ ಸಾಧ್ಯತೆಗಳಿದೆಯಾ ಅಥವಾ ನಷ್ಟ ಆಗ್ತದ ಸರ್? ನಷ್ಟ ಆದ್ರೆ ಯಾವ ಕಾರಣಕ್ಕಾಗ್ತದೆ ಸರ್? ಒಂದು ಮನೆ ಉಳು ಸಾಕು, ಮನೆ ಚೆನ್ನಾಗಿರಬೇಕು, ಸೊಪ್ಪು ಬೆಳೆಸಂತ ತೋಟ ತುಂಬಾ ಚೆನ್ನಾಗಿರಬೇಕು, ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಹಂತ ಹಂತವಾಗಿ ವಿವಿಧ ರೀತಿಯಲ್ಲಿ ಅದನ್ನ ಕೊಟ್ಕೊಂತ ಹೋದಾಗ ಸೊಪ್ಪು ಚೆನ್ನಾಗಿ ಬೆಳೆಸಿದಾಗ. ಸರ್ ಮೊದಲೆಲ್ಲ ಏನ್ ಮಾಡೋದು, 1980 ಆಜುಬಾಜಲ್ಲಿ ಎಲ್ಲ ಬಿಡಿಸಿ ಗೋಣಿ ಚೀಲದಲ್ಲಿ ತಂದು ಅದನ್ನ ಹಾಕರ್ಸಿ. ಸೊ ಅವಾಗೆಲ್ಲ ತಟ್ಟೆ ಇತ್ತು, ಅವಾಗ 5 feedings ಕೊಡ್ತಾ ಇದ್ವಿ, ಬರ್ತಾ ಬರ್ತಾ ಏನ್ ಮಾಡುದು, ಅದ ರ್ಯಾಕ್ ಸಿಸ್ಟಮ್ ಅಂತ ಮಾಡಿಸ್ ಕಾಂಡನೆ ಕೊಯ್ಕೆ ಬಂದು ಸೊಪ್ಪು ಹಟ್ಟಕ್ಕೆ ಹೊಂದಿಸಿದ್ರೆ ಮೊದಲು 5 feedings ಕೊಡ್ತೀವಿ, ಅದನ್ನ 2 feedings ಅಂತ ಮಾಡಿದ್ವಿ ನಾವು. ಯಾಕಂದ್ರೆ ಕಾಂಡ ಕೊಯ್ಕೆ ಬಂದಾಗ ಏನಾಗುತ್ತೆ, ಸೊಪ್ಪು ಸಂಪತ್ ಭರಿತವಾಗಿರುತ್ತೆ. ಸೊ ಕಾಂಡ ಕೊಯ್ಕೆ ಬಂದ ಹಾಕಿದಾಗ ಅವು 2 feedings ಸರ್, ಹಾಗಾಗಿ ಸಂಪತ್ ಭರಿತವಾಗಿರೋದ್ರಿಂದ ಆಮೇಲೆ ಉಳುಕು ಡಿಸೀಸ್ ಕಡಿಮೆ ಆಯ್ತು. ಈಗಿನ ಇತ್ತೀಚೆಗೆ ಬರ್ತಾ ಬರ್ತಾ ರೋಗರಹಿತ ಮೊಟ್ಟೆನು ರೈತರಿಗೆ ಸಪ್ಲೈ ಮಾಡಕ್ ಮಾಡ್ತಾ ಇದ್ದಾರೆ. ಸೊ ಈಗ ಏನ ಸರ್, ನಾವೆಲ್ಲ ಆ ಮೊಟ್ಟೆ ತಂದು ಚಾಕಿ ಮಾಡಿ ನಮ್ಮಲ್ಲಿ 30 days ನಾವು ಅದನ್ನ ಮಾಡ್ಬೇಕಾಯ್ತು. ಈಗ ಒಂದು 7-8 ವರ್ಷದಿಂದ ಇತ್ತೀಚೆಗೆಲ್ಲ ಒಬ್ಬ ಪ್ರೈವೇಟ್ ನವರ್ಸ್ ಚಾಕಿ ಸೆಂಟರ್ ಅಂತ ಮಾಡಿರ್ತಾರೆ, ನಾವು ಅಲ್ಲಿಂದ ಹುಳ ತರ್ತೀವಿ. ಸೊ ನಮಗೆ ಅಲ್ಲಿ 10 days 8-9 days ಅಲ್ಲಿ ಸೇವ್ ಆಗುತ್ತೆ. ಸೊ ನಮ್ಮಲ್ಲಿ 20 days ಇದೆ ಸರ್, 20 days ಇರೋದಕ್ಕೆ ನಮಗೆ ಆ ಹಂತದ ಮರಿಯನ್ನು ತುಂಬಾ ಸೆನ್ಸಿಟಿವ್ ಆಗಿ ಮುಡ್ಕೋಬೇಕು ಸರ್. ಸೊ ಅವರು ಆ ಒಂದು ಸಿಸ್ಟಮ್ ಅಲ್ಲಿ ಬರೀ ಅದೇ ಸಿಸ್ಟಮ್ ಅಲ್ಲಿ ಇರ್ತಾರೆ ಸರ್, ಚಾಕಿ ಸೆಂಟರ್ ಅಂದ್ರೆ ಅದಕ್ಕೆ ಏನ್ ಬೇಕೋ ಅದಕ್ಕೆ ಮಾಹಿತಿ, ಅದಕ್ಕೆ ಒಂದು ಸಿಸ್ಟಮ್ ಅಲ್ಲಿ ಉಷ್ಣಾಂಶ ಸತ್ಯಾಂಶ ಆಗಿರ್ಬೋದು, ಚೆನ್ನಾಗಿರೋ ಸೊಪ್ಪನ್ನು ಕ್ವಾಲಿಟಿ ಕೊಟ್ಟು ಅದನ್ನ ಮೇಂಟೈನ್ ಮಾಡಿ, ಚೆನ್ನಾಗಿ ಮೇಂಟೈನ್. ಸೊ ನಮ್ಮಲ್ಲಿ ಬಂದಾಗ ನಾವು ಆ 20 days ಈಸಿ ಆಗತ್ತೆ ಸರ್, ಆ ರೈತರಿಗೆ ಆ ಒಂದು 10 days ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಚಾಕಿ ಅಂತದ ಹುಳುಗಳನ್ನು ರೇರ್ ಮಾಡ್ಲಿಕ್ಕೆ ರೈತ ಒಂದ್ಸರಿ ಡಿಫ್ರೆನ್ಸ್ ಆಗಿರ್ಬೋದು, ಬೆಡ್ ದಪ್ಪ ಆಗಿರ್ಬೋದು, ಹುಳ ಚಾಕಿ ಹಂತದಲ್ಲಿ ಒಂದೇ ಮೊದಲನೇ ಜ್ವರ ಸ್ವಲ್ಪ ಸೆಟ್ಟಿಂಗ್ ಆಯ್ತಂದ್ರೆ ಕ್ರಾಪ್ ಫೇಲ್ಯೂರ್ ಆಗ ಚಾನ್ಸಸ್ ಇದೆ ಸರ್. ಸೊ ಹಾಗಾಗಿ ಅವರೆಲ್ಲ ಸ್ವಲ್ಪ ಟೆಕ್ನಿಕಲಿ ಪರ್ಸನ್ ಇರೋದ್ರಿಂದ ನಮಗೆ ಚಾಕಿ ಒಳ್ಳೆ ಅಂತದ ಹುಳುಗಳು ನಮ್ಗೆ ಕೊಡೋದ್ರೆ ನಾವು ರೇಷ್ಮೆ ಬೆಳೆಯಲ್ಲಿ ನಾವು ಅಂದ್ರೆ ಈಗ ರೇಷ್ಮೆ ಬೆಳೆಗಾರರಿಗೆ ಹೆಚ್ಚು ಕಷ್ಟಗಳಿಲ್ಲ ಅಂತ ಅಂದ್ರೆ ಹೆಚ್ಚು ಸವಾಲುಗಳಿಲ್ಲ. ಸವಾಲುಗಳು ಇಂಥ ಒಂದು ಹೆಚ್ಚಿನ ಕೂಲಿಯಲ್ಲಿ ಲೇಬರ್ ಕೇರ್ಸಿಟಿ ಇರೋದ್ರಿಂದ ಈ ಒಂದು 300 ಮೆಟ್ರನ್ನ ಒಂದು 4 ಜನ ಮೇಂಟೈನ್ ಮಾಡ್ಕೊಬಹುದು. ಸೊಪ್ಪೆ ಕೊಯ್ಕೆ ಮುಂದೆ ಹಾಕೋದ್ರಿಂದ ಕೆಲಸನು ಕಡಿಮೆ ಸರ್, ಮನುಷ್ಯನು ಇದ್ರಾಗಿರ್ತಾನೆ. ಮೊದಲಿನ ಸೊಪ್ಪು ಹರ್ದಾಕದಕ್ಕೂ ಕಾಂಡ ಕೊಯ್ದಾಕದಕ್ಕೂ ಡಿಫ್ರೆನ್ಸ್ ಇದೆ ಸರ್. ಆಮೇಲೆ ಈಗೆಲ್ಲ ಹೊಸದ 8-4, 5-4, 5-3 ಇರೋದ್ರಿಂದ ಕ್ವಾಲಿಟಿ ಸೊಪ್ಪು ಬರುತ್ತೆ ಸರ್. ಆಮೇಲೆ 100% ಇಳುವರಿನೂ ತೆಗೆಯುವ ಒಂದು ಚಾನ್ಸಸ್ ಇದೆ. ನಾವ್ ಹೇಳಿದ್ರೆ ಸರ್ 8-4, 5-3 ಅಂದ್ರೆ ಅಂತರ ಅಂತ ಸರ್, ಸಾಲಿನ ಸಾಲಿಗೆ ಹಿಪ್ಪನೇರಳೆ ಬೆಳೆ. ನಮ್ಮಲ್ಲಿ ಎರಡು ಪದ್ಧತಿ ಇದೆ. ಈಗ ರೈತರೆಲ್ಲ ಸ್ವಲ್ಪ ಇತ್ತೀಚೆಗೆಲ್ಲ ಇಳುವರಿ ಜಾಸ್ತಿ ಬರಲಿ ಅಂತ ಕ್ವಾಲಿಟಿ ಸೊಪ್ಪು ಬರೋದ್ರಿಂದ ಸಾಲಿನಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ, 5 ಅಡಿ ಸಾಲಿನ ಸಾಲಿಗೆ 5 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ. ಈ ರೀತಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ರೈತರು. ಸ್ವಲ್ಪ ಇತ್ತೀಚೆಗೆಲ್ಲ ಅಪ್ಡೇಟ್ ಆಗ ಅದ್ರ ಜೊತೆಗೆ ಅವನು ಇಳುವರಿ ಜಾಸ್ತಿ ತಗೋದ ಅವನ್ ಹೆಂಗೆ ಅಂತ ತಿಳ್ಕೊಂಡು ಈಗ ಈ ಒಂದು ಅನಾಲಿಸಿಸ್ ಮಾಡೋ ಒಂದು ಪರಿಕಲ್ಪನೆ ರೈತನಲ್ಲಿ ಬಂದಿದೆ. ಸೊ ಹೀಗಾಗಿ ರೇಷ್ಮೆನು ಇತ್ತೀಚಿನ ದಿನಗಳಲ್ಲಿ ಚಾಕಿ ಕೊಡೋದ್ರಿಂದ ನಾವು ಸ್ವಲ್ಪ ಕ್ವಾಲಿಟಿ ಸ್ವಲ್ಪ ತೋಟ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡೋದ್ರಿಂದ ನೀರು ಗೊಬ್ಬರ ಚೆನ್ನಾಗಿ 10% ಇಳುವರಿ ತೆಗಿಬೋದು. ಒಬ್ಬ ಸರ್ಕಾರಿ ನೌಕರಿ ಗೆಸ್ಟ್ ಆಫೀಸರ್ ಏನ್ ತೆಗಿತಾನ ಅದನ್ನು ಒಬ್ಬ ಸಾಮಾನ್ಯದ ರೈತ ತೆಗಿಬೋದು ಸರ್. ರೇಷ್ಮೆ ಒಳ್ಳೆ ಗುಣಮಟ್ಟದ್ದು ಬೆಳಿಬೇಕು ಅನ್ನೋದಾದ್ರೆ ಮುಖ್ಯವಾಗಿ ಹಿಪ್ಪು ನೇರಳೆ ಒಳ್ಳೆ ಗುಣಮಟ್ಟದಲ್ಲಿ ಬೆಳಿಬೇಕು. ತೋಟದಲ್ಲಿ ತೋಟ ನಿರ್ವಹಣೆ ಬಹಳ ಚೆನ್ನಾಗಿರ್ಬೇಕು. ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ರಿ ನೀವೆಲ್ಲ ಅಂತ ಸರ್? ಅದು ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಚೆನ್ನಾಗಿ ಕಳಕಿ ಹಾಕಿಸಿ ಸಾಲಿಗೆ ಹೋಯ್ತಾ ಇದ್ವಿ. ಅದ್ರ ಜೊತೆ ಸಂಬಂಧಪಟ್ಟಂತೆ ಇಲಾಖೆಯವರು ರೆಕಮೆಂಡ್ ಮಾಡಿರ್ತಕ್ಕಂತ ಗೊಬ್ಬರಗಳನ್ನು ಆಯ್ಕೆ ಮಾಡಿ ಹಾಕ್ತಾ ಇದ್ವಿ. ನೀರು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ವಿ. ಆಮೇಲೆ ಡ್ರಿಪ್ ಸಿಸ್ಟಮ್ ಮಾಡೋದು, ನೀರು ಹರಿಸೋ ಪದ್ಧತಿ. ಡ್ರಿಪ್ ಸಿಸ್ಟಮ್ ಮಾಡೋದ್ರಿಂದ ಹಾಕಿದ ಗೊಬ್ಬರದ ಜೊತೆಗೆ ಹನಿ ನೀರಾವರಿ ಪದ್ಧತಿಯಲ್ಲಿ ಸೊಪ್ಪು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಆಮೇಲೆ ಜೊತೆಗೆ ಮನೆಯಲ್ಲಿ ವೆಂಟಿಲೇಷನ್ ಕೂಡ ಆಗಿರ್ಬೇಕು. ರೇಷ್ಮೆ ಹುಳು ಸಾಕಾಣಿಕೆ ಮನೆ ಗಾಳಿ ಬೆಳಕು ಚೆನ್ನಾಗಿರಬೇಕು. ಹಾಗಾಗಿ ಡಿಸೀಸ್ ಕಡಿಮೆ ಆಗ್ತದೆ. ಕೆಲವರು ಜಾಸ್ತಿ ಗಾಳಿ ಕಿಟಕಿ ತೆಗೆದ್ರಲ್ಲ, ಸೊ ಅವಾಗ ಫೇಲರ್ ಜಾಸ್ತಿ ಆಗುತ್ತೆ. ಆಮೇಲೆ ಹುಳಂದು ಕೂಡ ತೆಳ್ಳಗೆ ಇಟ್ಕೊಂಡು ಹೋಗ್ಬೇಕು ಸರ್. ದಪ್ಪಗಿಡಬಾರ್ದು. 50 ಮಟ್ಟ ಕಡಿಮೆ ದುಶ್ಚಿಂತಿಲ್ಲ, ತೆಳವ ಮೀಸದ 100 ಮಟ್ಟಿಗೆ 100 ಕೆಜಿ ಇಳುವರಿ ಬರುತ್ತೆ. ಒಂದು ಕ್ವಾಲಿಟಿ ಕೊಕುನ್ಸ್ ಬರುತ್ತೆ. ಮಾರ್ಕೆಟ್ ಅಲ್ಲಿ ರೇಟ್ನು ಕೂಡ ಹಾಗೆ ಸಿಗುತ್ತೆ. ಸೊ ಹೀಗಾಗಿ ತೋಟದ ನಿರ್ವಹಣೆ ಪ್ಲಸ್ ಮನೆಯದು ರೇಷ್ಮೆ ಸಾಕಾಣಿಕೆಯ ಮನೆಯಲ್ಲೂ ಕೂಡ ಅಷ್ಟೇ ನೀಟ್ ಆಗಿರ್ಬೇಕು ಸರ್. ಸೊ ಇವೆರಡೂ ಇದ್ದಂತ ರೈತ ಬಹಳ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಒಂದಿಷ್ಟು ಆ ಮನೆಯನ್ನ ಹೇಗೆ ಸಿಸ್ಟಮೆಟಿಕ್ ಆಗಿ ನೋಡ್ಕೊಳ್ಬೇಕು, ಮನೆಯ ಸೈಜ್ ಎಷ್ಟಿರ್ಬೇಕು ಅಂತ ಹೇಳಿ ಸರ್? 51-23 60-21 ಆ ತರ ಎಲ್ಲ ರೈತರ ಅನುಕೂಲಕ್ಕೆ ತಕ್ಕಂಗೆ ಕರ್ಸ್ಕೊಂಡಿರ್ತದೆ ಸರ್. ಮಿನಿಮಮ್ ನಾವೊಂದು ನೆಲದ 5 ಮೇಲಕ್ಕ 14-15 ಅಡಿ ಇರ್ಬೇಕು. 3 ಹಂತದ ಕಿಟಕಿ ಇರಬೇಕು. ವೆಂಟಿಲೇಷನ್ ಕೆಳಂತದಲ್ಲಿ ಪಾಸ್ ಆಗೋದು, ಮಧ್ಯದಲ್ಲಿ ಪಾಸ್ ಆಗೋದು, ಮತ್ತೆ ಮೇಲ್ನಂತದಲ್ಲಿ ಪಾಸ್ ಆಗೋದು. ಸೊ ಅದ್ರ ಜೊತೆಗೆ ಮೇಲೆ ಒಂದು 4 ವೆಂಟಿಲೇಷನ್ ಫ್ಯಾನ್ಸ್ ಬರ್ತವೆ, ಅವನ್ನ ಹಾಕಂದ್ರೆ ಹುಳ ಸರಾಗವಾಗಿ ಎಕ್ಸಿಸ್ಟ್ ಫ್ಯಾನ್. ಹೌದು, ಈ ತರ ಸಮ್ಮರ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೀಟ್ ಟೆಂಪರೇಚರ್ ಇರ್ತಂದ್ರೆ ಮೇಲೆ ಶೀಟ್ ಮೇಲೆ ಒಂದಿಷ್ಟು ಗರಿ ಹಾಕಿ ನೀರ್ ಬಿಡೋ ವ್ಯವಸ್ಥೆನು ಮಾಡ್ಕೋಬೇಕು. ಸೊ ಹಾಗಾಗಿ ಸಮ್ಮರು ಮತ್ತೆ ಚಳಿಗಾಲಕ್ಕೆ ಮಳೆಗಾಲಕ್ಕೆ ನಡೆಸ ಸಮ್ಮರ್ ಅಲ್ಲಿ ಸ್ವಲ್ಪ ಹುಳ ಸಾಕೋದು ಕಷ್ಟ ಆಗಿರೋದ್ರಿಂದ ಮನೆ ಸ್ವಲ್ಪ ತೇವಾಂಶ ಚೆನ್ನಾಗಿ ಇಟ್ಕೊಂಡ್ರೆ ಅದರಲ್ಲೂ ನಾವು ಬೆಳೆ ವರ್ಷದಲ್ಲಿ ಸಂಪೂರ್ಣ 12 ತಿಂಗಳು ನಾವು ಯಶಸ್ವಿಯಾಗಿ ಬೆಳೆ ತೆಗಿಬಹುದು. ರೇಷ್ಮೆ ಮನೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದು ಕೆಲವೊಮ್ಮೆ ಸಣ್ಣ ಪುಟ್ಟ ಹುಳ ಉಪ್ಪಡೆ ಕೀಟಗಳು ಓಡಾಡ್ತಾ ಇರ್ತವೆ, ಅವನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ಬೇಕು? ಊಜಿ ನೋಣ ಅಂತ ಒಂದು ಇದೆ, ಇದಕ್ಕೆ ಮಾರಕ ಅಂದ್ರೆ ಊಜಿ ನೋಣ. ಸೊ ಊಜಿ ನೋಣ ಬರ್ದಂಗ ಸುತ್ತಲೂ ಎಲ್ಲಾ ವಿಂಡೋಸ್ಗೂ ಮೆಸ್ಟ್ ಹಾಕಿರ್ತೀವಿ. ಆಮೇಲೆ ಎಂಟ್ರೆನ್ಸ್ ಡೋರ್ ಅಲ್ಲಿ ನಾವು ಪ್ಲಾಸ್ಟಿಕ್ ಪರ್ದೆನ 2 ಹಂತದಲ್ಲಿ ಕಟ್ಟಿರ್ತೀವಿ. ಒಂದು ಒಳಗಡೆ ಪಾಸ್ ಆದ ತಕ್ಷಣ ಸೊಳ್ಳೆ ಪರ್ದೆ ತರ ಕಟ್ಕೊಂಡಿರ್ತೀವಿ. ಒಂದು ಪಾಸ್ ಆದ ತಕ್ಷಣ ಅಲ್ಲಿ 2 ನಿಮಿಷ ನೋಡ್ಕೊಂಡು ಸೊಪ್ಪನ ಒಳಗಡೆ ಹಾಕೊಂಡು ಮತ್ತೆ 2ನೇ ಹಂತದಲ್ಲಿ ನಾವು ರೇಷ್ಮೆ ಮನೆ ಒಳಗಡೆ ಪಾಸ್ ಆಗ್ತೀವಿ. ಹಾಗಾಗಿ ಊಜಿ ಕಂಟ್ರೋಲ್ ಮಾಡ್ತೀವಿ. ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಅಂದ್ರೆ ಊಜಿ ಕಂಟ್ರೋಲ್ ಮಾಡದೆ ಒಂದು ನೊಣ ಬಂದು 300-400 ಮೊಟ್ಟೆ ಇಡುತ್ತೆ ಸರ್. ಒಂದು ಊಜಿ ನೊಣ ಒಳಗಡೆ ಬಂದ್ರೆ ಸೊ ನಮಗೆ ಅವಾಗ ಒಂದು ನೊಣದಿಂದ 300-400 ಹುಳ ಲಾಸ್ ಆಗುತ್ತೆ. ಸೊ ಅವ್ದು ಲಾಸ್ ತುಂಬಿಕೊಂಡಾಗ ಮತ್ತೆ ಏನಾಯ್ತು, ನಾಲ್ಕನೇ ಜ್ವರ ಆದ 2-3 ದಿವಸದಲ್ಲಿ ಇಪ್ಪ ಸಪೋಸ್ 3rd molt 3ನೇ ಹಂತದಲ್ಲಿ ಹೊಡೆದಾಗ 4ನೇ ಜ್ವರದ 3-4 ದಿವಸದಲ್ಲಿ ಅವ್ನು ಪ್ಯೂಪ ಎಲ್ಲ ಹೊರಡೆ ಬರುತ್ತೆ. ಬಂದಾಗ ಅವಳು ಅಲ್ಲಿ ಸಾಯುತ್ತೆ, ಅವಾಗ ಡಿಸೀಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅಂತದ್ದು ನಾವು ಅವಾಯ್ಡ್ ಮಾಡ್ಕೋಬೇಕು. ಆಮೇಲೆ ಪ್ರತಿ ಸಾರಿ ಹಣ್ಣುಗಳು ಆದ ತಕ್ಷಣ ಚಂದ್ರಿಕಾಯಿ ಆದ ತಕ್ಷಣ ಮನೆಯನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೋಬೇಕು. ಒರಿಜಿನ್ ಪೌಡರ್ ಹಾಕಿ ಒಂದು ಸತ್ತ ತೊಳ್ಕೋಬೇಕು, ನಂತರ ಬ್ಲೀಚಿಂಗ್ ಪೌಡರ್ ಹಾಕಿ ಒಂದ್ಸಲ ತೊಳ್ಕೋಬೇಕು. ಮನೆಯನ್ನು ಡಿಸ್ಇನ್ಫೆಕ್ಷನ್ ತುಂಬಾ ಕಷ್ಟ ಸರ್. ಒಂದು ಬೆಳೆಯಿಂದ ಒಂದು ಬೆಳೆಗೆ ಮಿನಿಮಮ್ 10 ಡೇಸ್ ಗ್ಯಾಪ್ ಇರಬೇಕು. ಮನೆ ಡ್ರೈ ಆದಂಗೆಲ್ಲ ಬೆಳೆ ಫೇಲ್ಯೂರ್ ಆಗಲ್ಲ. ಒಂದ್ಸಲಿ ಬೆಳೆ ಏನಾದ್ರೂ ಸ್ವಲ್ಪ ಒಂದು 10-15% ಹೋಯ್ತಂತಂದ್ರೆ ಮತ್ತೆ ನಾವು 10 ಡೇಸ್ ಅದನ್ನ ಒಂದು ವಾರ ಅಥವಾ 10 ದಿವಸ ಅಂದ್ರೆ ಆ ಬೆಳೆನು ರೋಗಗ್ರಸ್ತ ಕ್ರಾಪ್ ಆಗ್ಬಿಡುತ್ತೆ, ಹಾಗಾಗಿ ಡಿಸೀಸ್ ಕಂಟಮಿನೇಷನ್ ಆಗುತ್ತೆ. ಸೊ ಅದು ಆಗ್ಬಾರ್ದು ಮತ್ತು ದೃಷ್ಟಿಯಿಂದ ಚೆನ್ನಾಗಿ 2-3 ಸಲ ಸ್ಪ್ರೇ ಮಾಡ್ಕೋಬೇಕು, ಚೆನ್ನಾಗಿ ತೊಳ್ಕೋಬೇಕು. ತೋಟ ಹೇಗೋ ಮನೆ ಆಗಿ, ಮನೆ ಆದ್ಮೇಲೆ ಬೆಳೆ ಬೋದಕ್ಕೆ ಕೂಡ ಅಷ್ಟು ಜವಾಬ್ದಾರಿ ತಗೋಬೇಕು. ಸೊ ಸುತ್ತಲೂ ಆ ಮನೆ ಸುತ್ತಲೂ ಎಲ್ಲಿ ರೇಷ್ಮೆ ತೆಗೆದಂತ ಇಕ್ಕೆ ಅಥವಾ ಇದಿರ್ಬೋದು, ಕಡ್ಡಿ ಇರ್ಬೋದು, ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರದಲ್ಲಿ ಅದನ್ನ ಒಂದು 400-500 ಮೀಟರ್ ದೂರದಲ್ಲೇ ಇಟ್ಕೋಬೇಕು. ಹಾಗಾದ್ರೆ ಅದರಲ್ಲೂ ಬೆಳೆ ಯಶಸ್ವಿತೆ. ಡಿಸ್ಇನ್ಫೆಕ್ಷನ್ ಆಗ್ಬಾರ್ದು ಅಂದ್ರೆ ಮತ್ತೆ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ ಅಂತ? ಹುಸಿ ನೋಣಗಳ ನಿಯಂತ್ರಣ ಮಾಡೋದು ಒಂದು, ಮತ್ತು ಅದನ್ನ ಒಂದು ಹಂತದಲ್ಲಿ ನಿಮ್ಗೆ ರೇಷ್ಮೆ ಗೂಡು ತೆಗೆದ್ಮೇಲೆ ಕ್ಲೀನ್ ಮಾಡ್ಕೊಳ್ಬೇಕು. ಹೌದು ಸರ್. ಅಲ್ಲಿ ಏನಾದ್ರು ಕೆಮಿಕಲ್ ಪೌಡರ್ಗಳನ್ನೆಲ್ಲ ಬಳಸ್ತಾರಾ ಅಥವಾ ಹೇಗೆ ಸರ್? ನಮ್ಮಲ್ಲಿ ಇದೆ ಹಳೆ ಪದ್ಧತಿಯಲ್ಲಿ ಬ್ಲೀಚಿಂಗ್ ಪೌಡರ್ ಅಂತ ಇದೆ, ಫಾರ್ಮಲಿನ್ ಅಂತ ಇದೆ. ಈಗೆಲ್ಲ ಹೊಸದಾಗಿ ಡೆಕಾಲ್ ಫಾರ್ಮಲಿನ್ ಬ್ಲೀಚಿಂಗ್ ಇಟ್ಸ್ ಕಾಮನ್. ಅದು ಮಳೆ ಮತ್ತಷ್ಟು ಮನೆಗೆ ಡಿಸ್ಇನ್ಫೆಕ್ಷನ್ ಮಾಡಂತದ್ದು, ಫ್ಯುಮಿಗೇಷನ್ ಅಂದ್ರೆ ಫಾರ್ಮಲಿನ್ ಅಂದ್ರೆ ಕಣ್ಣು ಉರಿಯಂತದ್ದು, ಅದೆಲ್ಲ ಫ್ಯುಮಿಗೇಷನ್ ಮಾಡ್ತಿದ್ವಿ. ಈಗೆಲ್ಲ ರೈತರು ಬಹಳ ಬುದ್ಧಿವಂತರು, ಹಾಗಾಗಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಈಗ ಆಮೇಲೆ ಸರ್, ಮೊದಲಿಂದ ಹಿಂದಿನ ಕಾಲಕ್ಕೂ ಈಗಿನ 5-6 ವರ್ಷ ಕಂಪೇರ್ ಮಾಡಿದ್ರೆ ರೈತ ಜಮೀನಿಗೆ ಹಾಕಕ್ಕೆ ಯಾರು ಹಿಂದೆ ಮುಂದೆ ನೋಡಲ್ಲ ನೋಡಲ್ಲ ನೋಡಲ್ಲ ನೋಡಲ್ಲ ತಿಳಿದಂತ ಬುದ್ಧಿವಂತ ರೈತರು 80-90% ಎಲ್ಲಾ ರೈತರು ಚೆನ್ನಾಗಿ ಗೊಬ್ಬರ ಹಾಕ್ಬೇಕು, ಚೆನ್ನಾಗಿ ಬೆಳಿಬೇಕು ಅಂಬುದು ಎಲ್ಲರೂ ಭಾವನೆಯಲ್ಲಿ ಬಂದ್ಬಿಟ್ಟಿದೆ. ಅವನು ಹಾಗೆ ಬೆಳೆದಂದ್ರೆ ಅವನು 90 ಕೆಜಿ ಅಂದ್ರೆ ನಾನು 100 ಕೆಜಿ ತೆಗಿಬೇಕನ್ನೋ ಒಂದು ಕಾಂಪಿಟೇಷನ್ ಅಲ್ಲಿ ಎಲ್ಲ ರೈತರು ಇದಾರೆ ಸರ್. ಆಮೇಲೆ ಬೇಕಾದಂತ ಡಿಸ್ಇನ್ಫೆಕ್ಷನ್, ಬೇಕಾದಂತ ಮೆಟೀರಿಯಲ್ಸ್ ಗೂಡು ತನಕ ಹೋದಾಗ ಅಲ್ಲೇ ರಾಮನಗರ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಸಿಗುತ್ತದೆ, ಅಲ್ಲೇ ಬೈ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಇವತ್ತು ಆ ತಿಳುವಳಿಕೆ ಎಲ್ಲ ರೈತರಿಗೆ ಜಾಸ್ತಿ ಆಗಿದೆ, ಚೆನ್ನಾಗಾಗಿದೆ. ರೇಷ್ಮೆ ಹುಳನ ಹೇಗೆ ಸಂಪಾದನೆ ಮಾಡಬೇಕು ಸರ್, ಅದ್ರಲ್ಲಿ ನಾಲ್ಕು ಕಾಸು ದುಡ್ಡು ಮಾಡೋದು ಯಾವ ಮಾಡ್ಬೇಕು, ಯಾವ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನಾಗುತ್ತೆ ಅಂದ್ಕೊಂಡು ಇಲಾಖೆ ವಾರ್ಗಿತ್ತಲ್ಲ ರೈತರ ಸಪೋರ್ಟ್ ಇತ್ತೀಚೆಗೆ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇತ್ತೀಚೆಗೆ ಅಲ್ಲದಲ್ಲೇ ಒಂದು ಗುಂಪು ಸಭೆ ಅಂತ ಮಾಡ್ತಾರೆ ರೇಷ್ಮೆ ಇಲಾಖೆ ಅವರು, ಪಾಪ ಅಲ್ಲಿ ಕೂಡ ತುಂಬಾ ಸ್ಟಾಫ್ ಕಡಿಮೆ ಆಗಿದೆ, ರಿಕ್ರೂಟ್ ಇಲ್ಲ. ಸೊ ಅವರು ಸ್ಟಾಫ್ ಕಡಿಮೆ ಇರೋದ್ರಿಂದ ರೈತರ ಸಾಕಷ್ಟು ಪ್ರಗತಿಪರ ಬೆಳೆಗಾರ ಆಗ್ಬಿಡ, ಆಲ್ರೆಡಿ 25-30 ವರ್ಷದಿಂದ ಪ್ರಗತಿಪರ ಬೆಳೆಗಾರ ಆಗ್ಬಿಡೋದು ಸರ್. ಹಾಗಾಗಿ ಇಲಾಖೆಗಿಂತಲೂ ಅವನೇ ಅವನು ಜಾಸ್ತಿ ಅದನ್ನ ಆ ಒಂದು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡು ಅವನೇ ತುಂಬಾ ಬೆಳೆ ಬೆಳಿಲಿಕ್ಕೆ ಒಂದು ಅಂತ ಅವಕಾಶಗಳನ್ನು ಕಲ್ಪಿಸ್ಕೊಂತಾನೆ. ಬೇರೆ ಬೇರೆ ರೇಷ್ಮೆ ಬೆಳೆಗಾರರು ಹೇಳ್ತಾ ಇದ್ರು, ರಾಮನಗರಕ್ಕೆ ಕೊಂಡೋದಾಗ ಒಳ್ಳೆ ಗುಣಮಟ್ಟದ ರೇಷ್ಮೆ ಗೂಡನ್ನ ಬೆಳೆದಂತ ರೈತರನ್ನ ಅಲ್ಲಿ ಗುರುತಿಸಿ ಅವ್ರನ್ನ ಶಭಾಷ್ ಹೇಳ್ತಿದ್ರು, ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಅಂತ ಹೇಳಿ. ಸೊ ರೈತ ಆ ಗುಣಮಟ್ಟದ ರೇಷ್ಮೆ ಬೆಳೆಯೋದು ಅಂದ್ರೆ ಅದ್ರಲ್ಲಿ ಏನ್ ಕ್ವಾಲಿಟಿ ಹೇಗಿರ್ತದೆ ಅಂತ? ಸರ್, ನಮ್ಮಲ್ಲಿ ಹುಳ ಸಾಕೋದ್ರಿಂದ ಹಿಡಿದು ನಾವೇನು ಕಕ್ಕನ್ಸ್ ಅಂತ ಮಾಡ್ತೀವಲ್ಲ ಸರ್, ಅದು ಇಂಪಾರ್ಟೆಂಟ್. ಇದರಲ್ಲಿ ರೋಟರಿ ಚಂದ್ರಿಕ ಅಂತ ಒಂದಿದೆ, ಆಮೇಲೆ ಹಟ್ಟದ ಚಂದ್ರಿಕ ಅಂತ ಎರಡಿದೆ, ಒಂದಿದೆ ಸರ್. ಸೊ ಹಣ್ಣುಗಳನ್ನೆಲ್ಲ ಹಣ್ಣುಗಳಿಗೆ ಬಂದಿರ್ತಕ್ಕಂಥ ರೋಟರಿ ಚಂದ್ರಿಕೆಗೆ ಹಾಕಿದ್ರೆ ಸೊ ಅಲ್ಲಿ ಒಂದು ಒಂದು ಯೂನಿಫಾರ್ಮ್ ಗೂಡ್ ಸಿಗುತ್ತೆ, ಅದು ಬಾಕ್ಸ್ ಇರುತ್ತೆ ಸರ್. ಒಂದೊಂದು ಬಾಕ್ಸ್ ಅಲ್ಲಿ 1 ಕೆಜಿ 1 ಕೆಜಿ ಇನ್ನೂರ್ಗ ಮಾತ್ರ ಇಡಬಹುದು, 10-10 ಬಾಕ್ಸ್ ಸೇರಿ ಒಂದು ರೋಟರಿ ಚಂದ್ರಿಕ ಸ್ಟ್ಯಾಂಡ್ ಬರುತ್ತೆ. ಸೊ ಅದ್ರಲ್ಲಿ ಯಾಕೆ ಮೇಂಟೈನ್ ಮಾಡಿದ್ರೆ ಹುಳ ಡಬಲ್ ಗೂಡ್ ಆಗೋದಿಲ್ಲ, ಯೂನಿಫಾರ್ಮ್ ಕಕ್ಕನ್ಸ್ ಹೋಗುತ್ತೆ, ರೀಲ್ ಕಟ್ ಆಗಲ್ಲ ಅನ್ನೋ ಬಾರಿ. ಸೊ ಇಲ್ಲಿ ಏನಾಯ್ತು, ಬೆಡ್ ಮೇಲೆ ಲೇಬರ್ ಸಿಗದಂತ ಟೈಮಲ್ಲಿ ಬೆಡ್ ಮೇಲೆ ಪ್ಲಾಸ್ಟಿಕ್ ಚಂದ್ರಿಕೆ ಹಾಕಿದಾಗ ಸ್ವಲ್ಪ ಅಲ್ಲಿ ಕಟ್ಟಬಹುದು, ಅದನ್ನ ಡಿಸ್ಟರ್ಬ್ ಮಾಡಿದಾಗ ಅಲ್ಲಿ ಕಟ್ಟಬಹುದು, ಮತ್ತೊಂದ್ ಕಡೆ ಹೋಗ್ಬೋದು. ಅದ್ರ ಜೊತೆಗೆ ಕೆಳಗಿನ ಹಟ್ಟದ ಟೆಂಪರೇಚರ್ ಜಾಸ್ತಿ ಆದಾಗ ಗೂಡು ಕಲರ್ಲೆಸ್ ಆಗ್ಬೋದು, ಅಥವಾ ಹಟ್ಟದ ಕೊನೆಯಲ್ಲಿರ್ತಕ್ಕಂಥ ಹುಳು ಮೇವೇನಾದ್ರೂ ಸಿಗ್ಲಿಲ್ಲ ಅಂತಂದಾಗ ಹುಳು ವೀಕ್ ಆಗಿರ್ತದೆ. ಸೊ ರೋಟರಿ ಚಂದ್ರಿಕೆಲ್ಲ ಹಾಗಾಗೋದಿಲ್ಲ. ಹಣ್ಣುಗಳ ಯೂನಿಫಾರ್ಮ್ ಬಂದಾಗ ಆರ್ಸಿ ಹಾಕೋದ್ರಿಂದ ಒಂದು ಸಿಂಗಲ್ ಬಾಕ್ಸ್ ಬರುತ್ತೆ, ಆ ಸಿಂಗಲ್ ಬಾಕ್ಸ್ ಅಲ್ಲಿ ಕಕ್ಕನ್ಸ್ ಕಟ್ಟೋದ್ರಿಂದ ಕಕ್ಕನ್ಸ್ ಕೂಡ ತುಂಬಾ ವೇಟ್ ಆಗಿರುತ್ತೆ. ಕಕ್ಕನ್ಸ್ ಅಂದ್ರೆ ಏನದು ಸರ್? ಗೂಡು. ಗೂಡು ಅದು ಒಂದು ಸಿಂಗಲ್ ಬಾಕ್ಸ್ ಇರುತ್ತೆ, ಆ ಸಿಂಗಲ್ ಬಾಕ್ಸ್ ಅಲ್ಲಿ ಕಟ್ಟೋದ್ರಿಂದ ಗೂಡು ಕ್ವಾಲಿಟಿ ಇರ್ತದೆ, ಗೂಡನ್ನು ಎಲ್ಲಿ ಡ್ಯಾಮೇಜ್ ಆಗ. ಸೊ ಸಂಪೂರ್ಣ ಹಣ್ಣುಗಳು ಬಂದಾಗ ಚಂದ್ರಿಕೆ ಬಹಳ ಇಂಪಾರ್ಟೆಂಟ್, ಚಂದ್ರಿಕೆನು ಬಹಳ ಇಂಪಾರ್ಟೆಂಟ್. ಹಣ್ಣುಗಳು ಬಂದಾಗ ಒಂದು 20% ಸ್ಪಿನ್ನಿಂಗ್ ವರ್ಕ್ಸ್ ಬಂದಾಗ, ಹಣ್ಣುಗಳು ಬಂದಾಗ ಸ್ಪಿನ್ ಆಗುತ್ತೆ, ಮತ್ತೆ ತೆಗೆದಾಕಿದ್ರೆ ಅದನ್ನು ಕೂಡ ಶ್ರದ್ಧೆ ವಹಿಸಿ ಮಾಡ್ಕೊಂಡ್ರೆ ನಾವು ಈಗ ಏನು ಚಂದ್ರಿಕೆ ಹಟ್ಟದ ಚಂದ್ರಿಕೆಗಿಂತಲೂ ಬಾಕ್ಸ್ ಚಂದ್ರಿಕೆ ಹಾಕೋದ್ರಿಂದ ನಮಗೆ ಒಂದು 100 ರೂಪಾಯಿ ಜಾಸ್ತಿ, 1 ಕೆಜಿಗೆ 100 ರೂಪಾಯಿ ಜಾಸ್ತಿ ಸಿಗುತ್ತೆ. ಈ ಬಾಕ್ಸ್ ಚಂದ್ರಿಕೆಗಳನ್ನ ಎಲ್ಲ ಕಡೆ ಸಿಗ್ತವಾ ಇವ್ರು ಹೇಗೆ ಎಲ್ಲಿದೆ ತಗೋ ಸರ್? ಕೆಲವು ಈಗೆಲ್ಲ ಮೊದಲು ಒಂದು 2 ಇಯರ್ಸ್ ಬ್ಯಾಕಲ್ಲ ಇಲಾಖೆ ಸಬ್ಸಿಡಿ ಕೊಟ್ರು, ಈಗೆಲ್ಲ ಸಬ್ಸಿಡಿ ನಿಲ್ಲಿಸಿದ್ದಾರೆ ನಿಲ್ಲಿಸಿದ್ದಾರೆ. ಬಟ್ ರೈತ ಆಸಕ್ತಿ ಇದ್ದಾನು, ಕೆಲವೊಂದು ಕಂಪ್ನಿ ಇದೆ ಮೈಸೂರಲ್ಲಿ ಇದೆ ಕಂಪ್ನಿ, ಅಲ್ಲೆಲ್ಲ ಆರ್ಡರ್ ಮಾಡಿ ತರಬಹುದು. ಸ್ವಲ್ಪ ಇದು ರೈತನಿಗೆ 100-150 ಮಟ್ಟಿದ್ರೆ ಈಸಿ, 300-400 ಮಟ್ಟೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ನೀವೆಲ್ಲ ಎಷ್ಟು ಮೊಟ್ಟೆಗಳನ್ನ? ಸರ್, ನಾವೆಲ್ಲ 250-300-400 ಮಟ್ಟೆ ತನಕ ನಾವು ಮೇಂಟೈನ್ ಮಾಡ್ತೇವೆ. ಬಟ್ ನಾವು ರೋಟರಿ ಚಂದ್ರಿಕೆ ಮಾಡೋದಿಲ್ಲ, ಇದೇ ಚಂದ್ರಿಕೆ ಮಾಡೋದು. ನಮ್ಗೆ ಬಾಕ್ಸ್ ಚಂದ್ರಿಕೆ, ಪ್ಲಾಸ್ಟಿಕ್ ಚಂದ್ರಿಕೆ, ಪ್ಲಾಸ್ಟಿಕ್ ಚಂದ್ರಿಕೆ ಹಟ್ಟದ ಮೇಲೆ ಹಣ್ಣುಗಳ ಬಂದಾಗ ಅದ್ರ ಮೇಲೆ ಇಟ್ಟು ಬಿಡ್ತೀವಿ. ಸೊ ನಮ್ಗೆ ಅದು ಒಂದು ಕೆಜಿ ಅಲ್ಲಿ 50-60 ರೂಪಾಯಿ ಲಾಸ್ ಆಗುತ್ತೆ. ಬೇರೆ ಬಾಕ್ಸ್ ಬಾಸ್ ಇದಕ್ಕೂ ಇದಕ್ಕೂ ನಮ್ಗೆ 50 ರೂಪಾಯಿ ಚೆನ್ನಾಗಿ ಕೊಡ್ತಾರೆ ಅದಕ್ಕೆ ಅದಕ್ಕೆ ಅದಕ್ಕೆ ಚೆನ್ನಾಗಿ ಕೊಡ್ತಾರೆ. ಬಟ್ ನಾವು ಮಾಡೋದ್ರಲ್ಲಿ ನಮಗೆ ಕಡಿಮೆ ರೇಟ್ ಸಿಗುತ್ತೆ. ಉದ್ದೇಶ ಇಷ್ಟೇ, ಲೇಬರ್ ಪ್ರಾಬ್ಲಮ್. ಸೊ ಹಾಗಾಗಿ ಆ ಚಂದ್ರಿಕೆ ಮ್ಯಾನೇಜ್ ಮಾಡೋಕೆ ಲೇಬರ್ಸ್ ಗಳು ಬೇಕು ಬೇಕು ಬೇಕು, ಅದು ಸ್ಕಿಲ್ಡ್ ಆಗಿದ್ರೆ ಇನ್ನೂ ಒಳ್ಳೇದು. ಹೌದು ಸರ್, ಹಾಗಾಗುತ್ತೆ. ಸೊ ಹಂಗಾಗಿ ನಾವೇನ್ ಮಾಡ್ತೇವೆ, ನಾವು ಲಾರ್ಜ್ ಸ್ಕೇಲ್ ಅಂದ್ರೆ ಲಾರ್ಜ್ ಸ್ಕೇಲ್ ಅಂದ್ರೆ ನಮಗಿಂತ ಇನ್ನೂ ಹೆಚ್ಚಿನದಾಗಿ 800 ಮಟ್ಟೆ 1000 ಮಟ್ಟೆ ಸಾಕಂತ ಜಾಸ್ತಿ. ಬಟ್ ನಮ್ದೆಲ್ಲ ನಾನು 300 ಆಯ್ತು 100 ಮೊಟ್ಟೆ ಒಂದ್ಸರಿ ಸಾಕ್ತಿವಿ, ಮ್ಯಾಕ್ಸಿಮಮ್ ಅಂದ್ರೆ 300 ಮಾಡ್ತೇವೆ ಸರ್. 300-400 ಮೊಟ್ಟೆ ರೇಷ್ಮೆ ಬೆಳೀತಿದ್ರೆ ಎಷ್ಟು ಆದಾಯ ಬರುತ್ತೆ ಸರ್ ಅದರಲ್ಲಿ? ಸರ್ ನಂದು ಇಳುವರಿ ಮಿನಿಮಮ್ 80% ಕಟ್ಟಿ ಕೂಡ 8 ಲಕ್ಷ 32 ಬೆಳೆ 300 ಮೊಟ್ಟೆ ಕೂಡ 8 x 3 = 24 ಒಂದು 2.5 ಕ್ವಿಂಟಲ್ ಆಗುತ್ತೆ. ಮಿನಿಮಮ್ 700-750 ರೂಪಾಯಿ ನಾನು ಇಲ್ಲೇ ತನಕ ಮಾರ್ಕೊಂಡ್ಬಂದು ಅವರೇಜ್ ಆಗಿ ಒಂದು 680 ರೂಪಾಯಿಂದ ಹಿಡಿದು 750 ರೂಪಾಯಿ ತನಕ ನಾನು ಮಾರ್ಕೊಂಡ್ಬಂದಿದ್ದೆ ಸರ್ ಕೆಜಿ ಕೆಜಿ. ಸೊ ಲೇಬರ್ ಉಳಿದಂತ ಎಷ್ಟು ಕೆಜಿ ಸಿಗುತ್ತೆ ಟೋಟಲ್ ಆಗಿ ಸರ್? ಒಂದು 80 ಕೆಜಿ 80-90% ಅವರೇಜ್ ಸಿಗುತ್ತೆ ನನಗೆ. 80 ಕೆಜಿ ಸಿಗ್ತದೆ ಮಿನಿಮಮ್. ಒಂದು 750 ರೂಪಾಯಿ ಕಟ್ಕೊಂಡು 700 ರೂಪಾಯಿ ಕಟ್ಕೊಂಡು 8x50 ಒಂದು 56,000. ಎಷ್ಟು ದಿನದ? 20-25 ಡೇಸ್ ಅಷ್ಟಕ್ಕೆ ಅಷ್ಟಕ್ಕೆ ಸಾಕಲ್ವಾ? ಒಬ್ಬ ಅಂದ್ರೆ ಸಾಮಾನ್ಯ ರೈತರು, ಸಾಮಾನ್ಯ ರೈತ, ಒಂದು ಫ್ಯಾಮಿಲಿ ಒಬ್ಬ ರೈತ, ಒಬ್ಬ ಜವಾಬ್ದಾರಿ ರೈತ, ಅದು ಮನುಷ್ಯ ಮಾಡ ಜವಾಬ್ದಾರಿ ಇರಬೇಕು, ಆಸಕ್ತಿ ಇರಬೇಕು, ಪ್ರೀತಿಯಿಂದ ಕೆಲಸ ಮಾಡೋರು ಮಾಡಬೇಕು ಅದರಲ್ಲಿ ಬೇಜಾರ ಆಗದಂಗೆ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರೆ. ಇದ್ರಲ್ಲಿ ಒಬ್ಬ ಸರ್ಕಾರಿ ನೌಕರರು ಗೆಜೆಟ್ ಆಫೀಸರ್ ಸಂಬಳ ಬರ್ತದೆ ಸಾಕು, ವರ್ಷದಲ್ಲಿ ಒಂದು 6-7 ಕ್ರಾಪ್ ತೆಗಿಬಸ್ ಮಿನಿಮಮ್. ಒಂದು ಈಗ 300 ಮೊಟ್ಟೆ ಇಟ್ಕೊಂಡು 8x3 = 24 ಒಂದು 2.5 ಕ್ವಿಂಟಲ್ ಅದ್ರೆ ಕೂಡ ಒಂದು 70 ಸಿಗತ್ತೆ ಸಿಗುತ್ತೆ ಸಿಗುತ್ತೆ. ಮೇಘದೆಲ್ಲ ಖರ್ಚು ಹೋದ್ರೆ ಕೂಡ ಭೂಮಿ ಹಿಂದೆ ಹಿಡಿದೆಲ್ಲ ಮತ್ತೆ 1 ಲಕ್ಷ ರೂಪಾಯಿ ಉಳಿಸ್ಬೋದು. ಬಟ್ ಯಾವ್ದೇ ರಿಸ್ಕ್ ಇಲ್ದಂಗೆ ಒಂದು ಭೂಮಿ ತಾಯಿ ಒಳಗಡೆ ಮಿಂಗಲ್ ಆಗಿ ಸ್ವತಂತ್ರ ಯಾರ ಅಧೀನದಲ್ಲೂ ಇಲ್ಲದೆ ಯಾರ ಹತ್ರ ಕೈ ಚಾಚಿದ್ರೆ ಯಾರು ಕೈ ಚಾಚಿ ಸರ್. ಇನ್ನೂ ಬುದ್ಧಿವಂತ ಮನೆಗೆ ಒಬ್ಬ ಹೆಣ್ಮಗಳು ಸಪೋರ್ಟ್ ಮಾಡಿದೆ ಅಂದ್ರೆ ಸಿಲ್ಕ್ ಮಿಲ್ಕ್ ಎರಡೂ ಮಾಡ್ಕೊಂಡು ಒಂದ್ 2 ಹಸು ಕಟ್ಕೊಂಡ್ಬಿಟ್ರೆ ನಿಮ್ಗೆ ಗೊಬ್ಬರನು ಸಿಗ್ತದೆ, ಗೊಬ್ಬರನು ಸಿಗುತ್ತೆ, ಹೈನು ಸಿಗ್ತದೆ, ಹೈನು ಸಿಗುತ್ತೆ. ರೇಷ್ಮೆ ವೇಸ್ಟ್ ಹೋದಲ್ಲಿ ಹಾಕೊಂಡ್ಬಿಟ್ರೆ ಸಿಲ್ಕ್ ಅಲ್ಲಿ ತೆಗೆದು ಮಿಲ್ಕ್ ಅಲ್ಲಿ ಹಾಕಿ ಮಾಡಿದ್ರೆ ಮಿಂಗಲ್ ಮಾಡ್ಕೊಂಡ್ರೆ ಸೊ ಅದರಲ್ಲಿ ಬೆಳಗ್ಗೆ ಒಂದು 10-15 ಲೀಟರ್ ಸಾಯಂಕಾಲ ಒಂದು ಅದೊಂದು 30 ಲೀಟರ್ ಮಾಡ್ಕೊಂಡ್ರೆ ಒಳ್ಳೆ ಕೃಷಿಗೆ ಆಗುವ ಸಹ ಒಂದ್ ಒಳ್ಳೆ ನೌಕರಿ ಮಾಡ್ಕೊಂಡು. ಕೃಷಿ ಅನ್ನೋದೇ ಒಂದು ಪರಿಪೂರ್ಣ ಬದುಕು, ಅದೇ ಬದುಕು. ಆ ಬದುಕಿನ ನಾವು ಅದರಲ್ಲಿ ಮಿಂಗಲ್ ಮಿಂಗಲ್ ಆಗ್ಬೇಕು. ಭೂಮಿ ತಾಯಿನ ಪೂಜೆ ಮಾಡಬೇಕು. ಪೂಜೆ ಅಂತಂದ್ರೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಹುಲ್ಲು ಏನ್ ಬೇಕಾದ್ರೆ ಮೇಂಟೈನ್ ಮಾಡ್ಕೊಂಡು ಒಂದು ಹೊಸ ಟೆಕ್ನಾಲಜಿ ಪ್ರಕಾರ ಮಾಡ್ಕೊಂಡು ಹೋದ್ರೆ ವ್ಯವಸಾಯದಲ್ಲಿ ಏನು ಲಾಸ್ ಇಲ್ಲ ಆಕ್ಚುಲಿ. ಆದ್ರೂ ಕೆಲವರು ನಾನು ಗಮನಿಸಿದ ಹಾಗೆ ರೇಷ್ಮೆ ಗೂಡು ಮಾಡಿ ಅರ್ಧಕ್ಕರ್ಧ ಕೈ ಬಿಟ್ಟು ಬೇಡ ಅಂತೇಳಿ ಬಿಟ್ಟಿರೋರು ಕೆಲವರು ಇದಾರೆ. ಅಂದ್ರೆ ಇದು ಒಂದು ನಿರ್ಲಕ್ಷ್ಯನೇ ಕಾರಣ ಅಂತದ, ಶ್ರದ್ಧೆ ಇಲ್ಲದೆ ಇರೋದು ರೈತನ ಅಸದ್ದೇನ ಕಾರಣ. ನಾನೊಂದು ಮಾತಾಡ್ಸ, ಭೂಮಿ ತಾಯಿನ ನಾವು ಗೌರವಿಸ್ಬೇಕಂತಂದ್ರೆ ಅದಕ್ಕೆ ಬೇಕಾದಂತ ಗೊಬ್ಬರ ಕಳೆ, ಹಾಗಾಗಿ ಅದನ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವೋ ಒಂದು ಉಡ ಸಾಕ ಶ್ರದ್ಧೆ ಅಂತ. ಕೃಷಿಯಿಂದ ಒಂದು ಶ್ರದ್ಧೆ ಶ್ರದ್ಧೆ ಇರಬೇಕು. ಶ್ರದ್ಧೆಯಿಂದ ಯಾವುದೇ ಕೆಲಸದಲ್ಲೂ ಶ್ರದ್ಧೆ ಬೇಕಲ್ಲ ಸರ್. ಶ್ರದ್ಧೆ ಇಲ್ಲದಿದ್ರೆ ಯಾವ ಕೆಲಸದಲ್ಲೂ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಿಮ್ಮ ಬದುಕಿನ ಪಯಣ ನೋಡಿದ್ರೇನೆ ಅದು ಆತರ ಇದೆ. ಹೋರಾಟ ಒಂದು ಅದೃಷ್ಟವು ಕೈ ಹಿಡಿದಿದೆ, ನಿಮ್ಮನ್ನ ಕೈ ಹಿಡಿದಿದೆ ನಿಮ್ಮ ಸ್ಕಿಲ್. ಆಕ್ಚುಲಿ ಎಲ್ಲೋ ಕೂಲಿಗಾಗಿ ಸರ್ ರೇಷ್ಮೆ ಕೃಷಿ ಮಾಡ್ಕೊಂಡೆ. ರೇಷ್ಮೆ ಕೃಷಿಯಿಂದ ಬಂದು ಹಾರ್ಟಿಕಲ್ಚರ್ ಕನ್ವರ್ಟ್ ಆಗಿ ಸೊ ಹಾರ್ಟಿಕಲ್ಚರ್ ನನ್ನ ಜಮೀನು ಕಡಿಮೆ ಇದೆ ಕೂಡ ಬೇರೆ ಜಮೀನು ಗುತ್ತಿಗೆ ಹಿಡ್ಕೊಂಡು ನನ್ನ ಜಮೀನಿನಲ್ಲಿ ಸಾಕಷ್ಟು ಬೋರ್ನಲ್ಲಿ ನೀರು ಸಂಗ್ರಹ ಮಾಡ್ಕೊಂಡು ಅದನ್ನೊಂದು ಸಂಗ್ರಹ ಮಾಡ್ಲಿಕ್ಕೆ 45x25 ಒಂದು ತೊಟ್ಟಿ ಮಾಡಿ ಅದಕ್ಕೆ ಮೇಲೆ ರೂಪ್ ಮಾಡಿ ಕೆಳಗಡೆ ಸಿಮೆಂಟ್ ಮಾಡ್ಕೊಂಡು ಈ ನೀರನ್ನ ಬೇರೆ ಕಡೆ ತಗೊಂಡೋಗಿ ಒಂದು 10 ಎಕರೆ ಲೀಸ್ ತಗೊಂಡು ಆ ದಾಳಿಂಬೆ ಅಂದ್ರೆ 3 ಎಕರೆ ಜೊತೆಗೆ 10 ಎಕರೆ ಬುದ್ಧಿವಂತಿಕೆಯಿಂದ ಲೀಸ್ ಮಾಡ್ಕೊಂಡು ಇವತ್ತಿನ ರೇಟ್ನಲ್ಲಿ ಭೂಮಿ ಕೊಡ್ಲಿಕ್ಕೆ ಆಗಲ್ಲ ಸರ್. ಲೀಸ್ ತಗೊಂಡು ನಾವೇನೋ ಮಾಡಬಹುದು. ಎಷ್ಟೋ ಅಧಿಕಾರಿಗಳು ನಗರಗಳಿಗೆ ಓಡ್ತಾರೆ ರಿಟೈರ್ಡ್ ಆದಲ್ಲ ಅಲ್ಲಿರೋಣ ಇಲ್ಲಿರೋಣ ಅಂತೇಳಿ. ಆದ್ರೆ ನೀವು ನಿಮ್ಮ ಹಳ್ಳಿಯಲ್ಲೇ ಉಳ್ಕೊಂಡಿದ್ರಿ, ನಿಮ್ಗೆ ಬದುಕು ಕಟ್ಟಿಕೊಟ್ಟಂತಹ ರೇಷ್ಮೆ ಕೃಷಿಯಲ್ಲೇನೆ ಅವಲಂಬಿಸ್ಕೊಂಡಿದ್ದೀರಾ, ಮತ್ತೆ ತೋಟದ ಹತ್ರನೇ ಮನೆ ಮಾಡ್ಕೊಂಡಿದ್ದೀರಾ. ಇದು ಒಂದ್ ರೀತಿಯ ಒಂದು ಸಮೃದ್ಧಿಯ ಜೀವನ ಮತ್ತೆ ನೆಮ್ಮದಿಯ ಜೀವನವನ್ನ ಕಂಡ್ಕೊಂಡು ಸಾಕ್ತಾ ಇದ್ದೀರಾ. ಇನ್ನು ಬೇರೆ ಬೇರೆ ಬೆಳೆಗಳಿದಾವೆ ಅಂತ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ಇದೆ, ದಾಳಿಂಬೆ ಇದೆ, ಆ ಎಲ್ಲ ಕೃಷಿಗಳ ಬೆಳೆಯ ಅನುಭವಗಳನ್ನು ನಾವು ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮಗಳಲ್ಲಿ ಹಂತಂತವಾಗಿ ನಿಮ್ಮನ್ನ ಕರೆಸಿ ಸಂದರ್ಶನ ಮಾಡ್ತೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಬಗೆಗೆ ಹೆಚ್ಚು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ, ಧನ್ಯವಾದಗಳು ಯಜಮಾನಪುರೆ. ಇವತ್ತಿನ ಕಿಸಾನ್ ವಾಣಿ ಗ್ರಾಮತರಂಗದ ಸಮಯ ಮುಗಿತಾ ಬಂದಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೇಷ್ಮೆ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು MB ಅಯ್ಯನಹಳ್ಳಿ ಗ್ರಾಮದ ನಿವೃತ್ತ ಕಂದಾಯ ಅಧಿಕಾರಿಗಳಾದ ಜಿ ಯಜಮಾನಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ

ಬೆಳುವಲದ ಮಡಿಲಲ್ಲಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡುಗರ ಸ್ವರದಲ್ಲಿ. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಒಂದೊಂದು ಬೆವರ ಹನಿ ಮುತ್ತಾಯ್ತದು, ರಾಗಿಯ ಜ್ವಾಳದ ಜನೆಯಾಯ್ತದು. ಒಂದೊಂದು ಬೆವರ ಹನಿ ಮುತ್ತಾಯ್ತದು, ಎಲ್ಲಾರ ಅನ್ನದ ಸುತ್ತಾಯ್ತದು. ಬೆಳುವಲದ ಮಡಿಲಲ್ಲಿ ಭಕ್ತಿ ಬಡತನವಾ